ತಿಂಗಳ ದಿನ ಕೂಡ ಮಾತೆ ಬಿಟ್ಟು ಬಂದ್ ಮಾಡಿದ್ದೀನಿ ರೀ. ಹಿಂಗೆ ಆಗ್ತಾ ಆಗ್ತಾ ಬಂದ ಬಳಕ ಮುಂದೆ ಏನೈತ್ರಿ, ಇಲ್ಲ ನೀ ಹೇಳಂಗೆ ಮಾಡೋನು ಅಂದ್ಕೊಳ್ಳೆ. ನಾ ಬರೋದ್ರಾಗ ಮನ್ಯಾಗ ಅವನೇ ತೊಗರಿ ಮತ್ತು ಮೆಕ್ಕೆಜೋಳ ಮಾರಿ 80,000 ರೂಪಾಯಿ ರೊಕ್ಕ ಗೊಳೆ ಮಾಡಿಟ್ಟಿದ್ರಿ ನನ್ನ ಮಗನೇ. ಬಂದ ಕೂಡಲೇ ಬರೋದ್ರಾಗೆ ಅವ್ನು ಕೈಯಾಗ ಕೊಟ್ಟಿಬಿಟ್ಟ ದುಡ್ಡು, ಇಲ್ಲ ನಾಳೆ ಮುಂಜಾನೆ ಹೋಗಿ ಒಂದು ಆಕಳ ಖರೀದಿ ಎಲ್ಲಿ ಭೀ ಮಾಡ್ಬೋದು ನೀವು ಅಂತೇಳಿ ರೊಕ್ಕನೇ ಕೊಟ್ಟಿಬಿಟ್ಟು. ಯಾಕೋ ಅಂದನು, ಇಲ್ಲ ಮತ್ತು ಮುಂದೆ ಸರಿ ಹೋತು ನಿಲ್ಲೋ ಹೆಂಗೆ ಹೋತು ನನಗೆ ಗೊತ್ತಿಲ್ಲ. ಇಲ್ಲ ಏನೇ ಇರಲಿ ನೀವು ಹೆಂಗೆ ಆದಂಗೆ ಆಗ್ತದೆ, ಮೊದಲು ಒಂದು ಆಕಳ ಅಥವಾ ಎರಡು ಆಕಳ ಒಂದರ ಆಕಳ ತೊಗೊಂಬರಿ ಅಂತ ದಣಿ ಕೊತ್ತ ಹೋಗಿ ಇಲ್ಲೇ ಲೋಕಲ್ ಮಂದ್ರೂಪ್ ಅಂತ ಬಜಾರ್ದಾಗ ಹೋಗಿ ಒಂದು ಇದ್ರದ್ರ ಜರ್ಸಿ ಕುದುರೆ ಬಣ್ಣಿಂದ ಒಂದು ಆಕಳ 21,500 ಕೊಟ್ಟು ತೊಗೊಂಡು ಬಂದದ್ದಾಯ್ತು ರೀ. ಖರೀದಿ ಮಾಡ್ದೆ, ಬಂದ ಬೆಳಕ ಒಂದು 8 ದಿನದಾಗ ಅದು ಏಯ್ತು. ಮುಂಜಾನೆ 5 ಲೀಟರ್ ಚಂಜಕ್ಕೆ 4 ಲೀಟರ್ ಕೊಡ್ಲಕತ್ತು. ಅವನು ಒಂದು ಹೆಮ್ಮೆಯಿಂದ ಅವನು ಮಾಡ್ಲಕತ್ತ ಓಡಾಡಿ ಮೇಯ್ ತೊಳೆಯೋದು, ನೀರು ಕುಡಿಸೋದು, ಮೇವು ಹಾಕೋದು, ಮಾಡೋದು, ಸಲಹೆ ಮಾಡ್ಲಕತ್ತ. ಇನ್ನೂ ಒಂದೆರಡು ತೊಗೊಂಡು ಬಂದುಬಿಟ್ಟೆ ಅಂದ. ಒಂದು ಆಕಳು ಕಿಮ್ಮತ್ತಿನ ಒಂದು ನನ್ನ ಬಳಿ ಇತ್ತು, ಒಂದು ಆಕಳು ಇನ್ನೊಂದು ಇರಲಿಲ್ಲ. ಒಬ್ಬ ದೋಸ್ತನ ಬಳಿ ಹೇಳಿ ಅವೊಬ್ಬ ಐತ್ರಿ ನೀವು ಹಿಂಗೆ ಬತುಣಿಗೆ ಅಥವಾ ಮೈಲಾರ ಅಂದರೆ ಏನು ದೂರಿಲ್ಲ, ನಮ್ಗೆ ಬೇಕಾದವ್ರು ಆಗ್ತೀರಿ, ಮತ್ತು ಎರಡು ಜೋಡಿ ಜೋಡಿ ಆಕಳವ ಇವೆಟೋ ನಿಮ್ಮ ಹತ್ರ ದುಡ್ಡು ಕೊಡ್ರಿ, ಇವು ಎರಡು ಕಡೆ ಒಯ್ರಿ ಅಂತ ಹೇಳಿಬಿಟ್ಟ. ಅವೊಂದೆರಡು ತಂದುಬಿಟ್ಟಿವ್ರಿ. ಹಾಗೆ ಚಾಲೋ ಆದದ್ದು ಅನ್ನೋದು ಇಲ್ಲಿ ತನಕ ಬಂದದ ನೋಡ್ರಿ. ಹೆಚ್ಚಿನ ವಿಚಾರ ಅಂದ್ರೆ ಏನು ತೊಳದಿ ಪಾಯ ಇದು, ಯಾಕಂದ್ರೆ ಎದುರಾಗೂ ಸಕ್ಸಸ್ ಆಗಲಿಲ್ಲ ರೀ. ಕಪ್ಪಡ ಅಂಗಡಿ ಇತ್ತು ರೀ, 4-5 ಲಕ್ಷ ಬಾಂಡಲ್ ಇತ್ತು, ಸಿಟಿ ಕುಡ್ತಿತ್ತು ನನಗೆ ಉದ್ರಿ. ಇಲ್ಲಿ ಕೆಳಗೆ ಉದ್ರಿನ ಒಯ್ಯದ ಮಂದಿ ರೊಕ್ಕ ಕೇಳಕ್ಕೆ ಹೋದ್ರೆ ತಿಂಗಳು 2 ತಿಂಗಳು 6 ತಿಂಗಳು ರೊಕ್ಕ ಬರ್ಲಕ್ಕಿಲ್ಲ. ಬೇಜಾರು ಬಂದು ಅದನ್ನು ದುಕಾನ ಎಲ್ಲ ತೆಗೆದುಬಿಟ್ಟು ಇದು ಮಾಡೋದಾಗಿದೆ ವ್ಯವಹಾರ. ಆಯ್ತು ಮನೆ ಮಕ್ಕೊಂಡ್ರೆ ಎಲ್ಲಿ ಹೋದ್ರೆ ಕುತ್ತಲಿ ನಿತ್ತಲಿ ದೋಸ್ತರ ಬಳಿ ಇದೇ ವಿಚಾರ ಬರ್ತಿತ್ತು. ಹೈನುಗಾರಿಕೆ ಮಾಡಬೇಕು, ಆಕಳನ್ನು ತಿರ್ಬೇಕು, ಆಕಳನ್ನು ತಿರ್ಬೇಕು ಅಂತ ಕನಸು ಕಂಡಂಗೆ ಆತಿತ್ತು ರೀ. ಅದು ಮುಂದೆ ನಮಗೆ ಕನಸು ನನಸಾಗಿಬಿಡ್ತು, ಚಲೋ ಆಗ್ಯದ ನಮಗೆ. ನಿಮ್ಗೆ ಹೇಳಬೇಕಾಗಿರಿ ತಳಿದ ಪಾಯ ಇದೇ ರೀ, ಇದ್ರ ಬಿಟ್ಟು ಏನು ಮತ್ತೆ ನೆಚ್ಚಿಂದೇನಿಲ್ಲ. ಈಗ ಒಂದೇದೇನು ಜರ್ಸಿ ಆಕಳು ನೀವು ಕೊಂಡ್ಕೊಂಡ್ರಲ್ಲ, ಅದು ಭಾಳ ಲಕ್ಕಿ ಅಂತ ಹೇಳಿ ನಿಮಗೆ ಪರಿಣಾಮಿಸ್ತೀರಿ? ಅದು ನೋಡ್ರಿ, ಒಂದೇ ಆಕಳು ಖರೀದಿ ಮಾಡಿದೇವ್ರಿ ನಾವು, ಅದು ನಮ್ಮ ಆತ್ಮಕ್ಕೆ ದೇವ್ರಂತ ಪಾಲಿಸ್ಬೇಕ್ರಿ. ಅದು ಮನೆ ದೇವತೆ ಅಂದ್ರೆ 36 ಕೋಟಿ ದೇವತೆಗಳಿದ್ದಂಗೆ. ಒಂದು ಆಕಳು ತಂದೇವ್ರಿ 21,500 ಕೊಟ್ಟು, ಅದನ್ನ ಬಂದು ಎಂಡಿಂದಾಗ ಎಯ್ತು. ಎಯ್ದ ನಂತರ ಮುಂದೆ ನಮ್ಮಲ್ಲಿ 1-2 ತಿಂಗಳು 3 ತಿಂಗಳು ಆಗಿತ್ತು. ಅದು ಅವರು ಖರೀದಿ ಕೊಟ್ಟವ್ರು ನಮ್ಗೆ ಅವ್ರು ಬಂದ್ರಿ ತಳದಿಂದ. ಏ ನಮ್ಮ ಆಕಳ ನಾವು ಮಾರೋದ್ರಿಂದ ನಮ್ಮಲ್ಲಿ ಜಗಳ ಕಲಗತಿ ಬಡತನ ಬಂದಂಗೆ ಆಯ್ತದೆ, ನಮ್ದು ಏನು ಇದ್ದುದಿಲ್ಲ, ಸ್ವಚ್ಛ ಲೂಟಿ ಆದಂಗೆ ಆಗತ್ತದ. ನಮ್ಮ ಆಕಳೇ ನಮಗೆ ಒಳ್ಳೆ ಕೂಡ್ರಿತಳಿ ಬಂದರು, ಏನಪ್ಪ ಖರೀದಿ ಕೊಟ್ಟಿದ್ದು ನಿಮ್ಮ ಆಕಳೆ ಹೆಂಗೆ ಕೊಡ್ಬೇಕು ನಾವು ಅಂದರೆ. ಏ ಅವ್ರು 5-6 ಮಂದಿ ಬಂದಿರ್ರಿ, ನಾನು ಇವ್ರು ಏನು ದಂಗಮಸ್ತಿ ಮಾಡಕ್ ಬಂದ್ರೆ ನನಗೆ ಭಯ ಬಂದಿತ್ತು. ಆಯ್ತು ಮಕ್ಕಳೇ ನೋಡೋಣಂದ್ರಿ, ಡಾಕ್ಟರ್ ನೋಡ್ರಪ್ಪ ಕೈ ಜೋಡಿಸಿದ್ರು, ಏನು ಕಿಮ್ಮತ್ ಹೇಳ್ತೀರಿ ಹೇಳ್ರಿ, ಅಟ್ ಕೊಟ್ಟು ಹೋಯ್ತೀವನ್ನ ನಾನು ಒಂದು ನೋಡ್ಬೇಕು ಇವ್ರ ಮನಸ್ಸಿದ್ರೆ. 50,000 ಹೇಳಿದ್ರಿ, 45,000 ಖರೀದಿ ಮಾಡಿ ಹೋಯ್ತಿರ್ರಿ ಉಲ್ಟ ಹೊಳ್ಳಿ. ಅದ್ರದ್ದೊಂದು ಹೆಣಕಾರ ಇತ್ತು ರೀ, ಕೊಡ್ಲಿಲ್ಲ. ಅದನ್ನ ನಮ್ಮಲ್ಲಿ ಫಸ್ಟ್ ಪ್ರೈಸ್ ಪಡಿತೀರಿ ಅದು 3 ತಿಂಗಳ ಕರ. ಹಿಂಗಾದ್ರಿಂದ ಅದು ಅವ್ರು 45,000 ಮಾರಿದೇವ್ರಿ, 21,500 ತೊಗೊಂಡು ಆಕಳ. ಶುರು ಹೊತ್ತಿಗೆ ನಮ್ಗೆ ಅದು 23,000 ರೂಪಾಯಿ ಗಳಿಕೆ ಕೊಡ್ತೀರಿ ನಮ್ಗೆ. ಅಂದ್ರೆ ಅದು ದೇವತೆ ಇತ್ತು ರೀ, ಏನಿತ್ತು ರೀ, ನಾ ದೇವ್ರಂದ ಹೆಣ್ಣು ದೇವ್ರಂದ್ರೆ ಲಕ್ಷ್ಮಿ ಅಂತ ತಿಳ್ಕೊಂಡು ನಾನು ಪಾಲಿಸ್ತೀನಿ ಇನ್ನುವರೆಗೆ. ಸದ್ಯಕ್ಕೆ ನಾನು ನೀವು ಪ್ರತಿಮೆ ಇದೆ ನಂದು, ಫೋಟೋ ವಗೇರಿ ಹಿಡ್ಕೊಂಡು ನಿಂತು ಆಕಳು ತಗೊಂಡು ಸದ್ಯ ಪ್ರತಿಮೆ ಇದೆ ನನ್ನಲ್ಲಿ. ಸರ್ ನೋಡಿ ಸಿಗುತ್ತೆ. ಈಗ ಈ ಒಂದು ಹೈನುಗಾರಿಕೆ ಒಳಗೆ ಏನು ತಾವು ಸಾಧನೆ ಮಾಡಿರಿ, ಬಹಳ ಅದ್ಭುತವಾದಂತಹ ಒಂದು ಸಾಧನೆ ಅಂತ ಹೇಳಿ ಹೇಳ್ಬಹುದು. ಇದನ್ನ ಕಂಡು ನಿಮಗೆ ಸಾಕಷ್ಟು ಪ್ರಶಸ್ತಿ ಗೌರವಗಳು ಬಂದಿರಬೇಕಲ್ಲ? ಬಂದವಲ್ರಿ. ಈಗ ನೋಡ್ರಿ, ತಾಲೂಕಾ ಮಟ್ಟದಾಗ, ಜಿಲ್ಲಾ ಮಟ್ಟದಾಗ ಶ್ರೇಷ್ಠ ಕೃಷಿಕರಂದು ನಮಗೆ ಆದ್ಯತೆ ಕೊಟ್ಟಾರೆ. 25,000 ಮೊದಲು 10,000 ಬತ್ತರಿ, ನಂತರ ಹಿಂದೆ 25,000 ಕೊಟ್ಟರು, ಮತ್ತು ಆತ್ಮಾದಿಂದ ಕೊಟ್ಟಾರ್ರಿ. ಜಂಟಿ ನಿರ್ದೇಶಕರಂದು ಈ ಬಿಜಾಪುರದಲ್ಲಿ ನನಗೆ ಗೌರವ ಮಾಡಿ ಸನ್ಮಾನ ಮಾಡಿ ಜನ 25 ರೂಪಾಯಿ ಚೆಕ್ ಕೊಟ್ಟರಲ್ಲಿ. ನಂತರ ಅದ ಮೇಲೆ ಮತ್ತಿಲ್ಲಿ KMF $15 ಕೊಟ್ಟರು, ಒಮ್ಮೆ 10,000 ರೂಪಾಯಿ ಕೊಟ್ಟರು. ಆ ನಂತರ ಇನ್ನೊಂದು ಅಂದ್ರೆ ನಮ್ಮ ಮೇವು ಕಡೆ ಮಷಿನ್ಗೊಂದು 10,000 ರೂಪಾಯಿ ಕೊಟ್ಟರಿ. ಇವೆಲ್ಲ ನಮಗೆ ಬಹುಮಾನ ವಿತರಣೆ ಆಗಿವ್ರನ್ನ ಕೊಟ್ಟಾರೆ ನಮಗೆಲ್ಲ ಗೌರ್ಮೆಂಟಿಂದ. ಅಂದ್ರೆ ಏನು ಯಾವುದೇ ಆಫೀಸರಿಂದ ನಮ್ಗೆ ಇವೆಲ್ಲ ಬಂದಂಥ ಸಹಾಯಧನ ರೀ. ಇನ್ನೊಂದು ಅನ್ಬೇಕಾಗಿದೆ ರೀ, ನಮ್ಮ ಮನೆತನಕ್ಕೆ ಗೌರವ ಬಂದದ್ದು ಹೈನುಗಾರಿಕೆಯಿಂದ. ಹೈನುಗಾರಿಕೆ ಅಂದರೆ ಹೆಂಗ್ರಿ, ಬರೀ ಬಾಯಲ್ಲಿ ಹೈನುಗಾರಿಕೆ ಅಂದೆವು. ಮನ್ಯಾಗ ಮಕ್ಕಳು ಸಸ್ಯರು ಮೊಮ್ಮಕ್ಕಳು ದುಡಿದ್ರಿಂದ ನಾ ಅದು ಮ್ಯಾಲಿಂದ ಉಸ್ತುವರಿ ನಾ ನೋಡ್ದೆ. ತಂದು ಕೊಡೋದು, ಆಕಳ ತರೋದಾಯ್ತು, ಖರೀದಿ ಏನ್ರಿ ಸಲಕರಣೆ ಕಂಬಿದ್ರೆ ತಂದು ಕೊಡೋದಾಯ್ತು, ಮಾಡಿದವರು ಅವರು. ಹಂಗೆ ನಮ್ಗೆ ಎತ್ತರ ಎತ್ತರ ಆದ್ರಿಂದ ಹಂಗೆ ಬೆಳ್ಕೋತ ಹೋದ್ರಿಂದ ನಮಗದು ಬಹಳ ಸಂತೋಷದಾಯಕ ಮಾಡ್ತು. ಮತ್ತು ಮಕ್ಕಳು ಹಿಂದೆ ಸಸ್ಯರೆಲ್ಲ ಹೆಮ್ಮೆ ಪಟ್ಟರು, ನಮಗೂ ಹಂಗೆ ಬೆನ್ನು ಹತ್ತಿದ್ರು. ಇದರಿಂದ ನಮಗೆ ಏನಾಯ್ತು ಅಂತ ಕೇಳಿದ್ರೆ, ಇದರಿಂದ ನಮ್ಮ ಮನೆತನಕ್ಕೆ ಗೌರವ, ಹೆಸರು ಪೇಪರ್ನಲ್ಲಿ ಎಲ್ಲಾನು ಇಂಥವ್ರು ಕೇಳಿ ನೋಡಿ ಜನರಿಂದೋ ಅಥವಾ ಏನು ಸರ್ಕಾರದಿಂದೋ ಅಥವಾ ಏನು ಯಾವ ಆಫೀಸರ್ದಿಂದೋ ಏನೇನೋ ಆಗಿ ಹಾಗೆ ಪೇಪರ್ಗಳದಾಗೂ ಹೆಸರು ಬಂದೈತಿ, ಮತ್ತು ಆಫೀಸ್ದಾಗೂ ಬಂದೈತಿ ಹಿಂಗೆಲ್ಲ ಹೆಸರು ಕೇಳಿ ಬರೋದ್ರಾಗ ನಮ್ಮ ಮನೆತನ ಗೌರವ ಬತ್ತು, ನಮ್ಮ ಹೆಸರನ್ನು ಕೇಳಿ ಬರೋದ್ರಾಗ ಎಲ್ಲ ಕಡೆ ಸದ್ಯಕ್ಕೆ ಜನರಲ್ಲಿ ಪಬ್ಲಿಕ್ ಆದದ್ದು ಅಂದ್ರೆ ಹೈನುಗಾರಿಕೆಯಿಂದ ಆಯ್ತು ನಮ್ಮ ಹೆಸರು ಪಬ್ಲಿಕ್ ಆಯ್ತು. ಈಗ ರೇವಣ ಸಿದ್ದಪ್ಪ ಅವರು ತಾವು ಹೇಳಿದ್ರಿ ಕೂಲಿ ಉಪಯೋಗ ಮಾಡಂಗಿಲ್ಲ, ನಾವು ಎಲ್ಲ ಸ್ವಂತ ಮನೆಯವರೇ ದುಡಿತೀವಿ ಎಲ್ಲ ಅಂಥೇಳಿ. ಈಗ ನೀವು ದಿವಸ ಹಾಲು ಹಿಂಡಬೇಕಾಯ್ತಪ್ಪ ಅಂತಂದ್ರೆ ಭಾಳ ಕಷ್ಟದ ಕೆಲಸ, 100-150 ಲೀಟರ್ ಹಾಲು ಹಿಂಡಬೇಕಾದ್ರೆ ಭಾಳಷ್ಟು ಶ್ರಮ ಆಗ್ತದೆ, ಹೆಂಗೆ ಮಾಡ್ತೀರಿ ನೀವು? ನಾವು ನೋಡಿ ಸರ, 150-200 ತನಕ ಹಾಲು ನಮ್ಮಲ್ಲಿ ಕೊಡ್ತಾವೆ, ತಯಾರಾಗ್ತದೆ ಹಾಲುಗಳು, ಆಕಳುಗಳು ಕೊಡ್ತಾವೆ. ಕೈಲಿ ಹಿಂಡಿ ಹಿಂಡಿ ನಮ್ಗೆ ಮೊದಲು ತೊಂದರೆ ಆಗ್ಲಿಕತ್ತು, ಕೈ ಗಂಟು ಆಗ್ಲಿಕತ್ತು, ಅದನ್ನೇನು ಮಾಡೀವಿ. ಇದ್ರ ಸೌಲಭ್ಯ ಏನಿರುತ್ತೆ ಕೇಳಿದ್ರೆ ಒಬ್ರು ಏಜೆಂಟ್ರು ಬಂದು ನಾವು ತಾವಾಗಿ ನಮ್ಮ ಹೊಲಕ್ಕೆ ಬಂದರು, ನಾವು ಆಕಳು ಹೈನುಗಾರಿಕೆ ಮಾಡೋದ್ರಿಂದ ನೋಡಿ ಅವ್ರು ಬಂದು ನಮ್ಗೆ 70 ಹಾಲಿನಡು ಮಷಿನ್ ಅವ್ರಿಗೆ ಕೊಟ್ಟರು, ರೊಕ್ಕ ಈಗ ಕೊಡಬೇಡ್ರಿ, ನಿಮಗೆ ಸರಿಯಾಗಿದೆ ಆದ ಬಳಿಕ ಇಂಪ್ರೂವ್ಮೆಂಟ್ ಆಯಿತು ಅಂದರೆ ರೊಕ್ಕ ಕೊಡ್ಲಿಕ್ಕೆ ಕೊಡಬೇಡ್ರಿ ಅಂತ ಹೇಳಿದ್ರು. ಅದನ್ನು ನಾವು ಹಂಗ್ಯಾಂಗೆ ರೀ, ನಿಮ್ಮದು 70 ಮಷಿನ್ ಹೇಳ್ತೀರಿ, ಮುಂದೆ ನಮ್ಗೆ ಅನುಕೂಲ ಆದರೆ ರೊಕ್ಕ ಕೊಡೋರು ಇಲ್ಲ ಅಂದ್ರೆ ಹೆಂಗೆ ಅಂತ ನಾ ಕೇಳ್ದೆ. ಇಲ್ಲ ಮೇಲಾಗಿದು ರಕ್ತ ಹೀರ್ತದತ್ತಿ ಬೇರೆ ಹೇಳ್ತಾರೆ ಬೇಡ ಅಂದ ನಾ. ಇಲ್ಲ ಹಂಗೇನು ಅನ್ನಿಸ್ತಪ್ಪ ನನ್ನ ಜವಾಬ್ದಾರಿ ಅಂದರು, ದೂರ ದುರ್ಮಿಲ್ಲ ಅವ್ರು ಏನಂದ್ರೆ ನಮ್ಮ ಲಾಸ್ಟ್ ಕಷ್ಟ ನೋಡಿ ಅವರೇ ಮಷಿನ್ ಮಿಲ್ಕಿಂಗ್ ಮಷಿನ್ ಕೊಟ್ಟು ಹೋಗ್ದಾಯ್ತು 70,000 ರೂಪಾಯಿಗೆ. ಅದನ್ನ ಮೇಲಾಗಿ ನಾವು ಬಳಸಲಿಕ್ಕೈತೀವಿ, ಅಗ್ದಿ ಸಂಪೂರ್ಣ ಏನು ದನಕಳಿ ತೊಂದರೆ ಇಲ್ಲ ಏನಿಲ್ಲ, ಸರಿಯಾಗಿ 5 ನಿಮಿಷಕ್ಕೊಂದು ಆಕಳು, 2-3 ನಿಮಿಷಕ್ಕೊಂದು ಆಕಳು ಹಿಂಡಿತೀವಿ, 10-15 ಲೀಟರ್ ಹಾಲು. ಮತ್ತು ಇನ್ನೊಂದು ಇವಾಗ ನುಚ್ಚ ವಗೇರಿ ಚಂದಿ ವಗೇರಿ ಏನು ಮಾಡ್ಬೇಕಂದ್ರೆ ರೆಡಿಮೇಡ್ ತರಲಿಕ್ಕೆ ತುಟ್ಟಿ ಕಾಸ್ಟ್ ಹೆಚ್ಚಾಗ್ತದೆ. ನಾವು ಹಿಟ್ಟಿನ ಗಿಡಿಸೋದಕ್ಕೆ ನಾವು ಅಳವಡಿಸ್ಕೊಂಡಿದ್ದೀವಿ, ಯಾವುದೇ ಕಚ್ಚಾ ಪದಾರ್ಥ ತಂದು ಅವನ್ನೆಲ್ಲ ನಾವು ಗಿರಣಿಗಳನ್ನು ನುರಿಸಿ ನಾವು ಕಲಬೆರಕೆ ಮಾಡಿಕೊಂಡು ನಾವು ಫೀಡ್ಸ್ ತಯಾರು ಮಾಡ್ಕೋತೀವಿ. ಇದೊಂದು. ಎರಡನೇ ದಿನ ಅಂತ ಕೇಳಿದ್ರೆ ಹೊಲ್ದಾಗ ಬೆಳೆದದಾಗಲಿ ಅಥವಾ ಹೊರಗಿಂದ ಕೊಂಡು ತರೋದ್ರೆ ಆಗಲಿ ಕಣಿಕೆ ವಗೇರಿ ತಂದುದ್ದೇನದ ಎಲ್ಲ ಅದನ್ನು ಸಣ್ಣಗೆ ಕೊರಿಲಿಕ್ಕೆ ಕಣಿಗೆ ಕಡೆ ಮಷಿನ್ನ ಕಡಬ ಕುಟ್ಟಿ ಮಷಿನ್ನ ತರೋದಕ್ಕೆ ಅದನ್ನು ನಾವು ಅದ್ರ ಅಳವಡಿಸ್ಕೊಂಡು ಖರೀದಿ ಮಾಡೀವಿ. ಇದು ಅಲ್ಲದೇ ಮತ್ತೊಂದು ಏನಂತ ಕೇಳಿದ್ರೆ ಬೆಡ್ ಅಥವಾ ದನಗಳು ತೊಳಿಲಿಕ್ಕೆ ಎಸ್ ಟಿ ಪಿ ಮೊದಲು ಮಾಡಿ ಸದ್ಯ ಸ್ವಚ್ಛ ಮಾಡ್ಲಿಕ್ಕೂ ಅದನ್ನು ಖರೀದಿ ಮಾಡೀವಿ. ಇವೆಲ್ಲನೂ ನಾವು ಜಾನುವಾರುಗಳ ಬಗ್ಗೆ ಸಂಪೂರ್ಣ ಮಷಿನ್ ಒಳಗೆ ಒಂದು 3-4 ಮಷಿನ್ ಖರೀದಿ ಮಾಡೋದ್ರಿಂದ ಆಳುಗಳ ಪ್ರಾಬ್ಲಮ್ ನಮಗೆ ಬೇಕಾಗಿಲ್ಲ. ಅದಕ್ಕೆ ನಾವು ಮನೆಯವರೇ ಮಗ ಆಗಲಿ ಸಸಿ ಆಗಲಿ ಮೊಮ್ಮಕ್ಕಳಾಗಲಿ ನಾವು ಅಲ್ಲಿ ಮೇಲೆ ಉಸ್ತುವಾರಿ ಮಾಡ್ಕೋತು ಈ ನಮ್ಮನ್ನು ಹೊಂಟದ್ದಾಗ್ಯದ. ಇದರಿಂದ ನಮ್ಗೆ ಯಾವುದೇ ಥರದ್ದು ನಮ್ಗೆ ಹೈನುಗಾರಿಕೆ ಒಳಗೆ ತ್ರಾಸ ಅನ್ನೋದು ಏನೂ ಇಲ್ಲ. ಅದಕ್ಕೆ ನಾವು ನಿಮಗೆ ಹೇಳಬೇಕು. ಆದ್ಮೇಲೆ ನಮ್ಮ ಜೊತೆಗೆ ರೇವಣ ಸಿದ್ದಪ್ಪ ಅವರ ಚಿರಂಜೀವಿ ಆಗಿರುವಂಥ ಮಾಂತೇಶ್ ಬುಕ್ಕಿ ಅವರು ಕೂಡ ಇದ್ದಾರೆ. ಅವರು ಜಾನುವಾರುಗಳಿಗೆ ಔಷಧೋಪಚಾರ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಕೇವಲ 8ನೇ ತರಗತಿಯವರೆಗೆ ಓದಿ ಅವರು ಅನುಭವದ ಮೂಲಕನೇ ಪ್ರಥಮ ಚಿಕಿತ್ಸೆ ಮಾಡ್ತಾರೆ, ಔಷಧೋಪಚಾರ ಮಾಡ್ತಾರೆ. ಯಾವ ರೀತಿ ಇದನ್ನು ಸಾಧಿಸಿದ್ರು ಅನ್ನೋದನ್ನು ಅವರಿಂದ ನಾವು ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಮಹಂತೇಶ್ ಅವರೇ. ಸರ್, ನಾವು 2008-9 ರೀ ಹೈನುಗಾರಿಕೆ ಮಾಡ್ತಾ ಇದ್ದೇವೆ ರೀ. ಆಮೇಲೆ ಏನಾಯ್ತು ರೀ, ನಾವು ಅವಾಗವಾಗ ಮೇಲೆ ಮೇಲೆ ದನಗಳಿಗೆ ಆರಾಮ ತಪ್ಪಿ ರೀ, ಬೇರೆಯಿಂದ ಹೊರಗಿಂದ ಡಾಕ್ಟರ್ ಕರೆಸಿ ರೀ, ಇಂಡಿಯಿಂದ ರೀ, ಆಯ್ತು ಇಲ್ಲಿ ನೆರೆಹಳ್ಳಿಯಿಂದ ಮಹಾರಾಷ್ಟ್ರ ತರಿಸ್ತಿದ್ದೇವೆ ರೀ. ಅದನ್ನು ನೋಡ್ಕೋತ ಹಂಗೆ ಸರ್, ನಾ 2013-14 ರೀ ಯಾವ ಜಡ್ಡಿಗೆ ಏನು ಕೊಡ್ತಾರೆ, ಯಾವ ರೋಗಕ್ಕೆ ಏನು ಮಾಡ್ತಾರೆ ಅನ್ನುವಂಥ ಒಂದು ಡೈರಿ ಮಾಡಿದ್ರೆ ನಾ ಡೈ ಒಂದು ಸೈಡ ರೋಗ ರುಜಿ ಬರ್ಕೊಂಡೆ, ಒಂದು ಸೈಡ ಔಷಧ ಬರ್ಕೊಂಡ್ರಿ, ಬರ್ಕೊಂಡು ಮುಂದೆ 13-14 ರೀ ಸರ ನಾನೇ ಸ್ವಂತ ಪ್ರಾಕ್ಟೀಸ್ ಮಾಡಿದ್ರಿ. ಪ್ರಾಕ್ಟೀಸ್ ಮಾಡೋದ್ರಿಂದ ರೀ ಅದನ್ನು ನಮಗೆಲ್ಲ ದನಗೋರು ರಿಸಲ್ಟ್ ಬರಾಕತ್ತು ರೀ. ರಿಸಲ್ಟ್ ಬರೋದ್ರಿಂದ ರೀ ಆ ಮುಂದೆ ಕೆಲವೊಂದು ಟೈಮ್ದಾಗ ನನಗೊಬ್ಬರು ಇಲ್ಲಿ ಬೆಳಗಾವ್ ಅಂತ ಒಬ್ಬರು ಡಾಕ್ಟರ್ ಇದ್ರಿ ರಾಮಕೃಷ್ಣ ನಾಯ್ಕ ಅಂತ ರೀ, ಸ್ವಲ್ಪ ಹಂಗೆ ಏನು ಸ್ವಲ್ಪ ನಂಗೆ ಪ್ರಾಬ್ಲಮ್ ಆದಾಗ್ರೆ ಅವ್ರಿಗೆ ಫೋನ್ ಹಚ್ಚಿ ಕಾಂಟ್ಯಾಕ್ಟ್ ಮಾಡ್ತಿದ್ದೆ ರೀ, ಅವ್ರ ಬಗ್ಗೆ ಅವ್ರು ಮಾಹಿತಿ ಹೇಳ್ತಿರಲ್ಲ ಗೊತ್ತಲ್ಲ ರೀ. ಅದರಿಂದ ಹಂಗೆ ಮಾಡ್ಕೊತ ಮಾಡ್ಕೊತ ಈಗ ಇಲ್ಲಿ ಮಟ್ಟ ಹಂಗೆ ನಡೆದ ರೀ. ಮತ್ತೇನದ ಪ್ರಥಮ ಚಿಕಿತ್ಸೆ ನೆರೆ ಹೊರೇನು ರೀ ಆಜು ಬದನ್ ರೀ, ಇದನ್ನ ನೋಡ್ಕೊಂಡು ನೆರೆ ಹೇಳಿ ರೀ. ಯಾರು ನಮ್ಮ ಸ್ವಲ್ಪ ಹಿಂಗೆ ಆಗ್ಯದ ಅಂದಾಕರ ಡಾಕ್ಟರ್ ಬರ್ಲಕ್ಕತ್ತು ಸ್ವಲ್ಪ ಲೇಟ್ ಆದ್ರೆ ಕರೆಸ್ತಾರೆ ಸರ್, ಅಲ್ಲಿ ಹೋಗಿ ನಾ ಚಿಕಿತ್ಸೆ ಮಾಡ್ಕೊಂಡ ಗುಣಪಡಿಸ್ಕೇಶನ ನಮ್ಮ ವಸ್ತಿಗಳನ್ನ ಬರ್ತಿದ್ದೀನಿ ರೀ. ಈಗ ಚಿಕಿತ್ಸೆ ಮಾಡೋ ಮುಂದೆ ನಮ್ಗೆ ಸಾಕಷ್ಟು ಇನ್ನೂ ಟ್ರೈನಿಂಗ್ ಬೇಕಾಗ್ತದೆ ಅಥವಾ ಇನ್ನೂ ಹೆಚ್ಚಿನ ಒಂದು ಜ್ಞಾನ ಬೇಕು ಅಂತೇಳಿ ಯಾವಾಗಾದರೂ ಅನಿಸ್ತದೆ ನಿಮಗೆ? ಹಾಂ ಅನಿಸುತ್ತಲ್ಲ ಸರ್, ಅದನ್ನು ಈಗ ನಾವು ಮಾಡ್ಕೋತ ಹೋಗುವಾಗ ರೀ ಸರ್ ಕೆಲವೊಂದು ಭಾಳ ಟಪ್ ಅನಿಸ್ತಾರೆ ರೀ. ಆ ಮೂಮೆಂಟ್ನಾಗ ಕೆಲವೊಬ್ಬರು 2-3 ಡಾಕ್ಟರ್ಗಳು ಜನ ನನ್ನ ಕಡೆ ಕಾಂಟ್ಯಾಕ್ಟ್ ಫೋನ್ ಅದಾವ ರೀ, ಅವ್ರ ಕಡೆಯಿಂದ ಸಹಾಯ ತೊಗೋತೇನೆ ರೀ, ತೊಗೊಂಡು ಸ್ವಂತನೇ ನಾ ಪ್ರಯತ್ನ ಮಾಡ್ತೇನೆ, ಪ್ರಯೋಗ ಮಾಡ್ತೇನೆ ರೀ. ಅವು ಸಕ್ಸಸ್ ಆಗ್ಯಾವ್ರಲ್ಲ, ಯಾವೂ ಫೇಲ್ ಹೋಗಿಲ್ಲ ರೀ, ಹಂಗೆ ಮಾಡ್ಕೋತ ಮಾಡ್ಕೋತ ಹೆಚ್ಚಿದಾಗ್ಬಿಟ್ಟಾರೆ. ಅಂದರೆ ಈಗೇನು ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ ಅದು, ಔಷಧೋಪಚಾರ ಮಾಡೋದು, ಲಸಿಕೆ ಕೊಡೋದು, ಲಸಿಕೆ ಅದೆಲ್ಲ ಕಾಲಕಾಲಕ್ಕೆ ನಾವು ಕೊಡ್ತಾ ಇದ್ದೀರಿ? ಹಾಂ ಸರ್, ಲಸಿಕೆ ಕಾಲುಬೇರೆ ಮೇಲೆ ಬೇರೆ ಲಸಿಕೆ ಹಾಕ್ತೀವಿ ರೀ. ಮತ್ತು ಯಾವುದೇ ಥರ ಒಳಗೆ ಕರಡ್ ಎತ್ತದ್ರನ್ನ ರೀ ಅವ್ನು ತಕ್ಕೋದು ರೀ. ಮತ್ತು ನಾವು ಹೊರಗಿನಿಂದ ಮೆಡಿಕಲಿಂದ ಮೆಡಿಸಿನ್ನೇ ಖರೀದಿ ಮಾಡಿರಿ, ಮನೆಯಲ್ಲೇ ಸ್ಟಾಕ್ ಇಡ್ತೀನಿ ರೀ. ಆದರೆ ಯಾವ್ಯಾವ ಟೈಮ್ದಾಗ ಯಾವ್ಯಾವ ಜಡ್ ಬರ್ತಾನೋ ಅಂತ ಗೊತ್ತಾಗಂಗಿಲ್ಲ ರೀ. ಅದನ್ನ ಯಾವ ಟೈಮ್ದಾಗ ಚೆಕಪ್ ಮಾಡಿರಿ, ಅದನ್ನ ನಾನು ಮೆಡಿಸಿನ್ ಯೂಸ್ ಮಾಡ್ತೀನಿ ರೀ. ಈಗ ಸಾಮಾನ್ಯವಾಗಿ ದನಕರುಗಳಿಗೆ ಏನು ರೋಗ ಬರ್ತಾವ ಅವುಗಳ ಲಕ್ಷಣಗಳು ಗೊತ್ತಿರಬೇಕಾಗ್ತದೆ, ಅದ್ರ ಜೊತೆಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದು ಕೂಡ ನಮಗೆ ಗೊತ್ತಿರಬೇಕಾಗ್ತದೆ. ಈಗ ಏನು ರೋಗ ರುಜಿನಗಳು ಬರ್ತಾವಲ್ಲ ಅವುಗಳನ್ನ ಗುರುತು ಹಿಡಿದು ಅದರ ನಂತರ ಟ್ರೀಟ್ಮೆಂಟ್ ಮಾಡೋದು ಎಲ್ಲ ನಿಮಗೆ ಈಗ ಸದ್ಯಕ್ಕೆ ಬರ್ತದ ಅಂತ ಹಂಗಾಯ್ತಲ್ಲ? ಹಾ ಸರ್, ಎಲ್ಲ ಅದ್ರ ಬಗ್ಗೆ ನೂರು ಕನ್ಫರ್ಮ್ ಮಾಡ್ಕೊಂಡು ಎಲ್ಲ ಅದ್ರ ತೀರಿಕೊಂಡಿನಿ ಸರ್. ಎಲ್ಲ ಹ್ಞೂ ರೀ, ಎಲ್ಲ ಯಾವ ಥರ ಅಲ್ರಿ, ಜ್ವರ ಬಲ್ರಿ, ಕ್ಯಾಲ್ಸಿಯಂ ಕಮ್ಮಾಗಿ ನೆಲಕ್ಕೆ ಕುದ್ದ ನಾವು ಇವಟ್ಟು ಹೇಳ್ತಿಲ್ಲನ್ರಿ, ಮತ್ತು ಕೆಲವೊಂದು ಟೈಮ್ದಾಗ ಆಕಳು ವೀಕ್ನೆಸ್ ಇರೋದ್ರಿಂದ ಮಾಸ್ಕ್ ಕಡಿಗೆ ಇಲ್ಲರಿ, ಆ ಮೂಮೆಂಟ ಮೇಲೆ ಮೇಲೆ ಜ್ವರ ಬಂದು ಆಕಳು ಹಾಲು ಕಮ್ಮಿ ಹಿಡಿತಾರೆ ರೀ, ಅವನ್ನೆಲ್ಲ ಏನೇನು ಮೆಡಿಸಿನ್ ಕೊಡಬೇಕು ಏನೇ ಮಾಡ್ಬೇಕನ್ನು ಎಲ್ಲ ತೆರಿಕೊಂಡು ಮಾಡ್ಕೋತ ಹೊಂಟೀನಿ ಸರ್. ಈಗ ಟ್ರೀಟ್ಮೆಂಟ್ ಕೊಟ್ಟ ಮೇಲೂ ಕೂಡ ಡಾಕ್ಟರಿಗೆ ಸಂಪರ್ಕ ಮಾಡಿ ನಾನು ಇಂಥದ್ದು ಮಾಡೀನಿ ಅಂಥೇಳಿ ಅವ್ರಿಗೆ ಏನಾದರೂ ಹೇಳ್ತಾ ಇರ್ತೀರಿ? ಹಾಂ ಸರ್, ನನಗೆ ನಾನು ಅನ್ಸಟ್ ನಾನು ಮಾಡಿರ್ತೇನೆ ಸರ್, ಆ ಟೈಮಲ್ಲಿ ಸ್ವಲ್ಪ ಮಿಕ್ತಪ್ಪ ಅಂತಂದ್ರೆ ಅವ್ರಿಗೆ ಕಾಲ್ ಮಾಡಿರ್ತೀನಿ ರೀ, ಅವ್ರು ಹೇಳಿದ್ರು ಇದ್ರ ಇಟ್ಲ ಕೊಟ್ಟು ಸರಿಯದ, ಇದ್ರ ಮೇಲೆ ರಿಕವರ್ ಆಗಬೇಕು, ರಿಕವರ್ ಆಗಲಿ ಅಂದ್ರೆ ಆಗಲ್ಲಪ್ಪ ಅಂತ ರೈತರು ಹೇಳ್ಬಿಟ್ಟು ಹೇಳ್ತಾರೆ ಅವರು. ಹ್ಞೂ, ಇಲ್ಲ ಆಟ ನಾ ಮಾಡೋ ಹೊತ್ತಿನಾಗೆ ಆಯ್ತಪ್ಪ ರಿಕವರ್ ಆಗಿಬಿಟ್ಟಿರ್ತಾರೆ, ಅವ್ರಿಗೇನು ಕೇಳೋ ಅವಶ್ಯಕತೆ ಬರಲ್ರಿ. ಯಾವಾಗಾದರೂ ಕೂಡ ಈಗ ಟ್ರೀಟ್ಮೆಂಟ್ ಮಾಡಬೇಕು ಅಂತಂದಾಗ ಒಂದು ಸ್ವಲ್ಪ ಕಷ್ಟ ಅನಿಸುವಂಥದ್ದು ಅಥವಾ ಅಧೈರ್ಯ ಅನಿಸುವಂಥದ್ದು ಆಗ್ತಿರ್ತದ ಸರ್? ಅದಾಗ್ತಿತ್ತು ಸರ್, ನಾ ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ 2013-14-15 ತನಕ ಸ್ವಲ್ಪ ಅನಿಸಿದೆ, ಹೆದರಿಕೆ ಬರ್ತೀರಿ. ಈಗ ಏನು ಸರ್ ಹೆದರಿಕೆ ಅಂತ ಏನೂ ಇಲ್ಲರಿ, ಫುಲ್ ಡೇರಿಂಗ್ಲಿ ಎಲ್ಲ ಕೆಲಸ ಮಾಡ್ಕೊತ ಹೊಂಟೇನಿ ರೀ. ಎಸ್ ಎಸ್ ಯಾವ ಡಾಕ್ಟರ್ಗಳಿಗೆ 90% ಕೇಳುವಂಥ ಅವಶ್ಯಕತೆ ಇಲ್ಲರಿ, 90% ಸ್ವಂತ ನನ್ನ ಅನುಭವನೇ ಮಾಡಕತ್ತೇನೆ ರೀ. ಹ್ಞೂ, ಭಾಳ ಸಂತೋಷ. ನಮಸ್ಕಾರ ಸರ್. ರೇವಣ ಸಿದ್ದಪ್ಪ ಆನಂದಪ್ಪ ಬುಕ್ಕಿ ಅವರ ತೋಟದೊಳಗೆ ಇದ್ದೀವಿ. ಹೈನುಗಾರಿಕೆ ಒಳಗೆ ಸುಮಾರು 13-14 ವರ್ಷಗಳ ಅನುಭವ ಅವರದಾಗಿದೆ. ಈಗ ಪಶು ವಿಶ್ವವಿದ್ಯಾಲಯದ ತಜ್ಞರಾಗಿರ್ಬೋದು ಅಥವಾ ಪಶು ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಅವ್ರನ್ನ ಸಂಪರ್ಕ ಮಾಡಿ ಅವರಿಂದ ಒಂದು ಜ್ಞಾನವನ್ನು ತಗೊಳ್ಳುವಂತಹ ಒಂದು ಕೆಲಸ ತಾವು ಮಾಡಿದ್ರಿ? ನಾವು ಏನು ಅವರಿಂದ ಏನು ಮಾಡಿಲ್ಲ ಸರ್, ನಮ್ಮ ಸ್ವಂತ ಅನುಭವದಿಂದ ನಾವು ಮಾಡಿದಂಥ ಹೈನುಗಾರಿಕೆ ಇದು, ನಾವು ಎಲ್ಲಿ ಏನು ಮಾಡಿಲ್ಲ. ಹೈನುಗಾರಿಕೆ ಪಶು ಸಂಗೋಪನೆಯಿಂದ ಸರ್ಕಾರಿ ಲೆವೆಲ್ ನಾವು ಎಲ್ಲಿ ಹೋಗಿ ಬರುವುದು ಏನು ಮಾಡಿಲ್ಲ. ನಾವು ಈಗ ಸರ್ಕಾರದ ಸೌಲಭ್ಯಗಳು ಕೂಡ ಇರ್ತಾವ, ಇಂಥ ಒಂದು ಉದ್ಯೋಗ ಮಾಡ್ತೀರಿ ಅಂತಂದಾಗ ಅದಕ್ಕೂ ಸಾಲ ಸೌಲಭ್ಯಗಳಾಗಿರ್ಬೋದು ಅಥವಾ ಸಬ್ಸಿಡಿ ಆಗಿರ್ಬೋದು ಇಂಥವೆಲ್ಲ ಇದ್ದೇ ಇರ್ತಾವ, ಇದ್ರದ್ದು ಉಪಯೋಗ ಏನಾದರೂ ತಾವು ಮಾಡ್ಕೊಂಡ್ರಿ? ಏನು ಮಾಡ್ಕೊಂಡಿಲ್ಲ ಸರ್, ನಮ್ಮಲ್ಲಿ ಅನುಭವದಿಂದ ನಾಲ್ಕು ದುಡ್ಡು ಸಂಪಾದನೆ ಗೋ ಮಾತಾನಿಂದ ಬಂದಂಥ ದುಡ್ಡು, ಪರಿಸರ ಹೊಂದಾಣಿಕೆ ಬಂದಂಥ ದುಡ್ಡು ಭಾಳ ನಿಗದಿ ಪಟ್ಟಂಥ ದುಡ್ಡಿತ್ತು, ಅದನ್ನೇ ನಾವು ಹೆಚ್ಚಿನ ಹೆಚ್ಚು ಬೆಳೆಸುವತ್ತು ಹೋದಂಗೆ ನಮ್ಗೆ ಭಗವಂತ ಅದನ್ನೇ ಹೆಚ್ಚಿನ ಹೆಚ್ಚು ಮಾಡಿಕೊಟ್ಟದ್ರಿಂದ ನಾವು ಯಾವ ಸಾಲ ಸೌಲಭ್ಯ ಸಬ್ಸಿಡಿ ಕೊಡ್ತಂತ ಬ್ಯಾಂಕಿನವರು ತೋಟಕ್ಕೆ ಬಂದದ್ದಾಗ್ಯದ, ನಾವು ಏನು ಬ್ಯಾಡ ಅಂತ ಹೇಳಿದಾಗ್ಯದ, ಯಾವುದನ್ನು ಸಾಲ ವಗೈರೆ ಏನು ತೊಳಾರದೆ ನಾವು ಇಲ್ಲಿ ತನಕ ಬಂದಂಥ ಹೈನುಗಾರಿಕೆ ವ್ಯವಹಾರ. ಈಗ ನೀವು ಶುರು ಮಾಡಿದ್ದು ಒಂದು ಆಕಳಿನಿಂದ, ಒಂದು ಜರ್ಸಿ ಆಕಳಿನಿಂದ ಶುರು ಮಾಡಿದ್ರಿ, ಈಗ ಸಾಕಷ್ಟು ಸುಮಾರು 15 ಹೆಚ್ಚು ಆಕಳು ನಿಮ್ಮ ಕಡೆ ಅದಾವ, ಅದು ಹೋಲ್ಸ್ಟೈನ್ ಫ್ರೀಷನ್ HF ಆಕಳುಗಳದಾವ, ಯಾವ ರೀತಿ ಇದು ಸಾಧ್ಯ ಆಯಿತು ಅಂತೀರಿ? ಅದೇ ಬಂದಿಂದ ದುಡ್ಡಿನಿಂದ ರೀ, ತಿಂಗಳ ತಿಂಗಳ ಶುರುವತ್ತಿಗೆ ಎಷ್ಟು ಬತ್ತು ಕಾಸು ಕಡಿಮೆ ಬರ್ತಿತ್ತು, ಖರ್ಚು ಅದರಿಂದ ಖರ್ಚಿರ್ತದ, 60% ಖರ್ಚಿರ್ತದ, 40% ನಮ್ಗೆ ಆದಾಯ ಇರ್ತದ, ಅದನ್ನ ನಾವು ತಿಂಗಳ ಗೋಚರ ಎಷ್ಟು ಆಗ್ತದೆ ಒಂದು ವಿಚಾರ ಮಾಡ್ಕೋತ ಬಂದು ಅದರಿಂದ ನಾವು ಮತ್ತೆ ಹೊರಗೆ ಒಂದು ಎರಡು ಒಂದು ಥೋಡಿ ರೊಕ್ಕ ನಿಂದಿರಿಸಿ ಎಲ್ಲಿ ಗುರುತಿನಿಂದ ಹಿಂಗೇನೇನೋ ಮಾಡಿಕೊಂಡು ನಾವು ಒಂದು ಸ್ವಂತ ಅನುಭವದಿಂದ ಮಾಡಿದಂಥ ವಿಚಾರ, ಮತ್ತು ಅವ್ರಿಗೆ ನಾವು ತುಂಬ ವಿಶ್ವಾಸ ಇಟ್ಟು ಮಾಡೋದ್ರಿಂದ ಬಜಾರ್ನಲ್ಲಿ ಖರೀದಿ ಮಾಡೋದು ಹೋಗುದು ಬರೋದ್ರಿಂದ ನಮಗೂ ಅಲ್ಲಿಂದು ವ್ಯಾಪಾರಸ್ಥರೇ ನಮಗೆ ಅನುಕೂಲ ಮಾಡೋದಾಗ್ಯದ ಹೊರತಾವಿನ ನಾವು ಬ್ಯಾಂಕ್ ವಗೈರೆ ಯಾವ ಥರದಿಂದ ನಾವು ಏನು ವಿಚಾರ ಮಾಡೋದಾಗಿಲ್ಲ. ಈಗ ಇಂಥ ಒಂದು ದೊಡ್ಡ ಉದ್ಯಮ ನಡೆಸ್ಕೊಂಡು ಹೋಗಬೇಕು ಬೆಳೆಸ್ಕೋಬೇಕು ಅಂತಂದಾಗ ಭಾಳಷ್ಟು ನಾವು ಅದ್ರ ಬಗ್ಗೆ ಪರಿಶ್ರಮ ಪಡಬೇಕಾಗ್ತದೆ, ಇದೆಲ್ಲ ಗೊತ್ತಿರುವಂಥದ್ದೇ, ಇದು ತಮ್ಮ ಅನುಭವ ಕೂಡ ಹೌದು. ಆಕಳನ್ನು ಸಾಕಬೇಕಾದ್ರೆ ಅವಕ್ಕೆ ದಾಣಿ ಮಿಶ್ರಣ ಕೊಡಬೇಕು, ಮೇವು ಕೊಡಬೇಕು, ಆಮೇಲೆ ಅವುಗಳಿಗೆ ಆರೋಗ್ಯವನ್ನು ಕೂಡ ಸರಿಯಾಗಿ ನೋಡ್ಕೊಳ್ಬೇಕು, ಲಸಿಕೆ ಹಾಕ್ಕೊಳ್ಬೇಕು, ಔಷಧ ಕೊಡಬೇಕು, ಈ ಎಲ್ಲ ಕೆಲಸಗಳನ್ನು ಯಾವ ರೀತಿ ತಾವು ನಡೆಸ್ಕೊಂಡು ಬಂದರೆ? ಇದೇ ನಮ್ಮ ಬರ್ತಕ್ಕಂಥ ಹಾಲಿನ ಆದಾಯದಿಂದ ರೀ, ಅದನ್ನೆಲ್ಲ ನಾವು ಮೇವ ಅಥವಾ ಖರೀದಿ ಮಾಡಬೇಕು, ಚಂದಿ ಖರೀದಿ ಮಾಡಬೇಕು, ಮೆಕ್ಕೆಜೋಳ, ಶೇಂಗಾದ ಹಿಂಡಿ, ಹತ್ತಿ ಕಾಳು ಹಿಂಡಿ ಅಥವಾ ನೆಲ ತೌಡ ಇವನ್ನೆಲ್ಲ ಖರೀದಿ ಆದರೆ ಸ್ವಲ್ಪ ಖರೀದಿ ಮಾಡಿಕೊಂಡು ಆದಾಯ ಹೆಚ್ಚಾದಂಗಾದಂಗೆ ಸ್ಟೋರೇಜ್ ಹೆಚ್ಚಿಂದ ಹೆಚ್ಚು ಖರೀದಿ ಮಾಡಕತ್ತೀವಿ. ಆದ್ರೆ 1 liter ಹಾಲು ಹಿಂಡಿತಿತ್ತು ಅಂದ್ರೆ ಅದಕ್ಕೆ ಆ ದನಗಳನ್ನು ನಾವು ಯೋಗ್ಯ ಆರೋಗ್ಯದಿಂದ ಕಾಪಾಡ್ಕೊಂಡು ಹೋಗ್ಬೇಕಾಗಿದ್ದರೆ 1 liter 200 gram ನೆಂತೆ ಇಟ್ಕೊಂಡು ಅದು 10 liter ಹಾಲು ಕೊಡ್ತಿತ್ತು ಅಂದ್ರೆ ಅದನ್ನು 2 kg ಅದ್ರ ಹೆಲ್ತ್ಕ್ಕೆ 1 kg ಎಕ್ಸ್ಟ್ರಾ ಈ ನಮ್ಮನ್ನು ಕೊಡ್ತಾ ಬಂದದ್ರಿಂದ ದನಗಳನ್ನು ಪರಿಸರ ಹೊಂದಾಣಿಕೆಯಿಂದ ಅವನು ಆರೋಗ್ಯ ಹೆಲ್ತ್ಕ್ಕೂ ಉಳಿಸ್ಕೊಂಡೇವು. ನಾವು ಭೀ ಅದರಿಂದ ಹೈನುಗಾರಿಕೆಯಿಂದ ಆ ಬರ್ತಕ್ಕಂಥ ಹಾಲಿನಿಂದ ನಾವು ಆರೋಗ್ಯವಂತರಾಗಿ ಉಳಿದೀವಿ, ದನಗಳನ್ನು ಆರೋಗ್ಯವಂತರಾಗಿ ಉಳಿಸೀವಿ. ಮತ್ತು ಯಾವುದೇ ಇದ್ರಾಗ ಕೂಲಿ ನಾಲಿ ಏನ್ರಿ ಬೇಕು ಅನ್ನೋ ಏನ್ರಿ ಒಂದಿಟ್ಟು ಹ್ಯಾವಿ ಕೆಲಸ ಬಂತು ಅಂದರೆ ಇದರೊಳಗಿಂದೇ ನಾವು ದುಡ್ಡು ಸರಿಸಾಡ್ಕೊಂಡು ನಾವು ಬಂದಂದು ಆಗ್ಯದ್ರಿ. ಇಲ್ಲಿ ಬಂದಂಥದ್ದು ಆಗ್ಯದ. ಮೇವನ್ನೇನು ತಾವೇ ಬೆಳೀತಾ ಇದ್ದೀರಿ? ಹೆಂಗೆ? ಸ್ವಲ್ಪ ನಮ್ಮ ತೋಟದಲ್ಲಿ ಬೆಳೆದಂಥ ಮೇವನ ಐತ್ರಿ. ಇದು ಅಲ್ಲದೇ ಹೊರಗಿಂದ ನಾವು ಸ್ವಲ್ಪ ಖರೀದಿ ಮಾಡೀವಿ. ನಾವು ಕಂಬಿತ್ತವ ಮತ್ತು ಖರೀದಿ ಮಾಡ್ತೀವಿ. ಅವಕ್ಕೆ ಮಾತ್ರ ನಾವು ದನಗಳಿಗೆ ಮಾತ್ರ ಅಲ್ಲೋಲ್ ಕಲ್ಲೋಲ್ ಏನು ಮಾಡಿದಾಗಿಲ್ಲ. ಅಗದಿ ಅವಕ್ಕೆ ಸುಖಿಯಾಗಿಟ್ಟಿವಿ ನಾವು. ಪ್ರತಿ ವರ್ಷ ನಿಮ್ಮ ಹಾಲಿನ ಉತ್ಪಾದನೆ ಹೆಚ್ಚಾಕೋತೇನೆ ಹೋಗಿದೆ? ಹೌದು ಹೌದು, ನಮ್ದು ಪ್ರತಿ ವರ್ಷ ಹೆಚ್ಚಾಕೋತೇ ಹೋಗಿದೆ ರೀ, ಕಡಿಮೆ ಆಗಿಲ್ಲ. ಈ ಹಾಲನ್ನು ನೀವು ಏನು ಕೆ ಎಮ್ ಎಫ್ಗೆ ಹಾಕ್ತೀರಿ? ಹೌದು, ನಾವು ಕೆ ಎಮ್ ಎಫ್ಗೆ ಹಾಕ್ತೇವ್ರಿ. ಇಡೀ ವರ್ಷ ಅಂತ ಒಂದು ಲೆಕ್ಕ ಮಾಡೋಕ್ಕಾಗಿ ಇವು ಕೆಲವೊಂದು ಮೀಟಿಂಗ್ ಇರ್ತವ್ರಿ, ಜನರಲ್ ಮೀಟಿಂಗ್ ಅದು. ಆದರೆ ಟೋಟಲ್ ಕೆ ಎಮ್ ಎಫ್ದವ್ರು ಒಂದು ಲೆಕ್ಕ ಇಟ್ಟು ಅವರನ್ನೇ ಸರಿಪಡಿಸಿ ಮೀಟಿಂಗ್ದೊಳಗೆ ಪಬ್ಲಿಕ್ ಜನರಿಗೆ ಹೇಳ್ತಾ ಇದ್ರು. ಇವತ್ತು ಇವರು ಬುಕ್ ಸೌಕರ್ಯದಿಂದ 48,000 liters ಹಾಲ, 46,000 liters ಹಾಲ ಕೆ ಎಮ್ ಎಫ್ ಎಲ್ಲ ಜನರಲ್ ಮೀಟಿಂಗ್ದಾಗ ಅವರೇ ಹೇಳಿದ್ದು. ನಾವು ಲೆಕ್ಕಾಚಾರ ಇಟ್ಟದ್ದು ಅಲ್ಲ, ತಿಳ್ತೇನೆ, ಅವರೇ ಹೇಳಿದ್ದಾಗೆ ಅದು. ಆದ್ರೆ ನಾವು ಹಾಕೋದು ನಮ್ಗೆ ಗುರುತಿರ್ತದ್ರಿ. ಅಂದ್ರೆ ಅವರಿಂದ ಬತ್ತಂದ್ರೆ ಪಬ್ಲಿಕ್ ಬರುದಲ್ರಿ, ಎಲ್ಲರಿಗೂ ರೈತರಿಗೂ ಕಿವಿ ಕೇಳ್ತದ, ಏ ಅವ್ರು ಹಿಂಗೆ ಮಾಡ್ರೆ ನಾವು ಮಾಡ್ಬೇಕಾ ಹೆಂಗೆ, ನಾವೊಂದು ಎರಡು ಹಾಕಿರ್ತಾರನು ಅನ್ನಂತ ಜನರಲ್ ಭಾವನೆಗೆ ಬಂದು ಎಷ್ಟೋ ರೈತರು ಇಲ್ಲಿ ಹೈನುಗಾರಿಕೆ ಮಾಡುವಂತ ಅಭಿಲಾಷೆ ಹುಟ್ಟಿರಿ. ಈಗೇನು ತಮಗೆ ಹಾಲಿಗೆ ಒಂದು ಲೀಟರ್ಗೆ ಏನು ರೇಟ್ ಸಿಗ್ತಾ ಇದೆ, ಅದು ಸಾಕಷ್ಟು ಯೋಗ್ಯ ದರ ಅಂತ ಹೇಳಿ ತಮಗೆ ಅನಿಸ್ತದ? ಸಾಕಷ್ಟು ಯೋಗ್ಯ ದರ ಅಂತ ನಾವೇನು ಅನ್ನಂಗಿಲ್ರಿ. ನಮ್ಮ ಸುಖಕ್ಕಾಗಿ ಏನೇನು ಹೆಚ್ಚಿನ ಏನ್ರಿ ಆಶಾ ಇಟ್ಕೊಂಡು ಏನ್ರಿ ಮಾತಾಡಬಹುದು. ಅವರು ಕೆ ಎಂ ಎಫ್ದವರೇ 23 rupees ಮೊದಲು 18 ಇತ್ತು, 19 ಮಾಡಿದ್ರು, 20 ಮಾಡಿದ್ರು, 21 ಮಾಡಿದ್ರು, ಈಗ 23 rupees ನಡೆದ್ರೆ ಸದ್ಯ ಅಲ್ಲಿ ಗೌರ್ಮೆಂಟ್ ಪ್ರೋತ್ಸಾಹ ಒಂದು 5 rupees ಕೊಡ್ತಾವ್ರಿ ಪರ್ ಲೀಟರ್ಗೆ. ಇದಕ್ಕೆ ಹೆಚ್ಚಿಗಂತೂ ಏನಿಲ್ಲ. ನಾವು ಬಿಡಿದ್ರವ್ರು ಕೊಡೋರು ಯಾರೂ ಇಲ್ಲ, ನಮಗೆ ರೈತರಿಗೆ ಕೊಡೋರು ಯಾರೂ ಇಲ್ಲ, ತಿಳ್ತಾನೆ. ಈಗ ಕೊಬ್ಬಿನ ಔಷಧದ ಆಧಾರದ ಮೇಲೆ ನಿಮಗೆ ರೇಟ್ ಕೂಡ ಫಿಕ್ಸ್ ಆಗ್ತಿರ್ತದೆ. ಅದನ್ನ ಯಾವ ರೀತಿ ಈಗ ಕೊಬ್ಬಿನ ಔಷಧ ಹೆಚ್ಚು ಮಾಡಬೇಕು ಅಂತಂದಾಗ ಯಾವ ರೀತಿ ನೀವು ಆಹಾರದ ಮಿಶ್ರಣ ಮಾಡೋದಾಗಲಿ ಅಥವಾ ಅವುಗಳಿಗೆ ದಾಣಿ ಮಿಶ್ರಣ ಕೊಡೋದಾಗಲಿ ಮಾಡ್ತೀರಿ? ಹಾ, ಕೊಬ್ಬಿನ ಔಷಧ ಹೆಚ್ಚಿಗೆ ಬರಬೇಕು ಅಂದ್ರೆ ನಾವು ಹತ್ತಿಕಾಳು ಹಿಂಡಿ, ಶೇಂಗಾದ ಹಿಂಡಿ, ಮೆಕ್ಕೆಜೋಳ ನುಚ್ಚ ಇದನ್ನು ಕುಡಿದ್ರಿಂದ ಹತ್ತಿಕಾಳು ಹಿಂಡಿಯಿಂದ ಕೊಬ್ಬಿನ ಔಷಧ ಹೆಚ್ಚು ಬರ್ತದ್ರಿ. ಇದ್ರ ಬಿಟ್ಟು ಮತ್ತೆ ಯಾವುದಕ್ಕೂ ಬರೋದಿಲ್ಲರಿ. ಮತ್ತು ಹಸಿ ಮೇವು ನಾವು ಯಾವುದೇ ಅಲ್ಲಿ ಈಗ ಸೊಪ್ಪ ಗಿಪ್ಪ ಯಾವುದೇ ಹಾಕಿದ್ರೆ ಅದಕ್ಕೆ ಬರೋಂಗಿಲ್ಲರಿ. ಮತ್ತು ಈ ಕಬ್ಬಿನ ವಾಡಿ ಹಾಕಿದ್ರೆ ಬರೋಂಗಿಲ್ಲ. ಮೆಕ್ಕೆಜೋಳಕ್ಕೆ ಹೆಚ್ಚು ದನ ಹಿಂಡ್ತದ್ರಿ ಹಸಿ ಮೇವು ಇತ್ತಂದ್ರೆ, ಅದಕ್ಕೆ ಕೊಬ್ಬಿನ ಔಷಧ ಸ್ವಲ್ಪ ಕಮ್ಮಿ ಬರ್ತದೆ. ಅದನ್ನೇ ಅದರೊಳಗೆ ನಾವು ಈ ಚಂದಿ ಹತ್ತಿಗಳು ಹಿಂಡಿ ಕೊಟ್ಟೇವಂದ್ರೆ ಅದಕ್ಕೆ ಸಟ್ಟಾಗಿ ಬರೋಬ್ಬರಿ 3.5 ಅಂದ್ರೇನು ಫ್ಯಾಟ್ ಕುಂಡಿರ್ತದೆ ರೀ. ಅವಾಗ ನಮಗೇನದವರು 3.5 ಫ್ಯಾಟ್ ಕೂತು ಅಂದ್ರೆ 23 rupees ಅವರು ಕೊಡ್ತಾರೆ, 5 rupees ಗೌರ್ಮೆಂಟ್ ಕೊಡ್ತದೆ. ನಮಗೆ ಇಲ್ಲಿ ತನಕ ಬಂದಂಥ ನಡೆದ ಘಟನೆ ಇದು. ಈಗ ಎಷ್ಟದ ಫ್ಯಾಟ್ ನಮ್ಮಲ್ಲಿ? 4-4-1, 4-2 ಆಗ್ತಾರೆ ರೀ. 3.5 ಅಂತ ಅವ್ರು 3.5 ಮಾಡ್ತಾರೆ. ಅವ್ರಲ್ಲಿ ಏನು ಮತ್ತು ಸಹಕಾರಿ ಸಂಘ ಅಂದರೆ ಜಾಡ ಲಾಳಿಕೆ ಅಂತ ಹೇಳ್ತಿರ್ತಾರೆ ಹಿರಿಯರು. ಅದಕ್ಕೆ ಅವ್ರು ಏನು ಮಾಡೋದೇ ಒಂದು ಮಾರ್ಗ. ನಮ್ಮ ಕೈಗೆ ಏನಿಲ್ಲರಿ, ಒಯ್ಯೋದು ಮಾರ್ಕೆಟ್ಗೆ ಅವ್ರು ಏನು ಬೆಲೆ ನಿಗದಿಪಡಿಸ್ತಾರೆ ಅದನ್ನು ನಾವು ತೊಗೊಂಡ್ಬರೋದಾಗ್ಯದ. ಅದಕ್ಕೆ ನಮ್ಮ ಕೈಗೆ ಇದ್ರ ಬಗ್ಗೆ ಆಧಾರ ಏನೂ ಇಲ್ಲರಿ. ಆದ್ರೆ ಈಗ 3.5 ಫ್ಯಾಟಿಗೆ ಮಾತ್ರ 23 rupees ಕೊಡ್ತಾರೆ. ಈಗ ಇಂಥ ಒಂದು ಉದ್ಯಮ ಒಬ್ಬರೇ ಮಾಡುವಂಥದ್ದಲ್ಲ, ಮನೆ ಮಂದಿ ಕೂಡಿ ಮಾಡಬೇಕಾಗ್ತದೆ. ಸಾಕಷ್ಟು ಪರಿಶ್ರಮ ಅಲ್ಲಿ ಇರ್ತದೆ. ಯಾವ ರೀತಿ ಮನೆ ಮಂದಿ ತಮ್ಮ ಶ್ರೀಮತಿಯವರಾಗಿರ್ಬೋದು, ತಮ್ಮ ಮಕ್ಕಳಾಗಿರ್ಬೋದು, ಯಾವ ರೀತಿ ತಮಗೆ ಸಹಕಾರ ಮಾಡಿದ್ರಿ ಈ ಒಂದು ಪ್ರಯಾಣದೊಳಗೆ ಅಂದ್ರೆ? ನೋಡ್ರಿ, ಅದನ್ನೇ ನಮ್ಮಲ್ಲಿ ಮನೆಯೊಳಗೆ ಹೊರಗೆ ದುಡಿಮೆ ಮಾಡೋದಕ್ಕಿಂತಲೂ ಈ ಆಕಳುಗಳು ಏನು ಹೆಚ್ಚು ಮಾಡಿದೇವಲ್ಲ, ನಮ್ಮಲ್ಲಿನೇ ಮಗ ಅಥವಾ ಸೊಸಿ ಮೊಮ್ಮಕ್ಕಳು ನಾವು ಮೇಲಿನ ಕೆಲಸ ನಾವು ನೋಡೋದು, ತರೋದು ಬರೋದು ನಾವು ನೋಡ್ತೀವಿ, ಚಂದಿ ವಗೈರೆ ಎಲ್ಲ ಉಸ್ತುವಾರಿ ಕೆಲಸ ನಮ್ಮದು. ಉಳಿದ ಕೆಲಸ ಕಸಬದಾರ ಅಂದ್ರೆ ಮಗ ಸೊಸಿ ಮೊಮ್ಮಕ್ಕಳು ಎಲ್ಲರೂ ಮಾಡ್ತಾ ಇದ್ದಾರೆ ಮನ್ಯಾಗ. ಆದ್ರೆ ನಾವು ಹೊರಗಿನವ್ರ ಕೂಲಿ ಏನು ಯಾರಿಗೂ ಹಚ್ಚಂಗಿಲ್ಲ. ನಮ್ಮಲ್ಲಿ 18-20 ಆಕಳು ಮೇಂಟೆನೆನ್ಸ್ ಅದ ಮಾಡೋದಾಗ ಇಲ್ಲಿ ತನಕ ಬಂದಂತ ನಮ್ಮದು ಮಾರ್ಗದರ್ಶನ. ಇದಕ್ಕೆ ಹೆಚ್ಚಿನ ಏನು ಇಲ್ರಿ. ನಾವು ಆಳುಗಳು ಮಾತ್ರ ನಾವು ಹಚ್ಚಿಲ್ಲ. ನಾವೇ ಮನೆಯವರು ದುಡಿತೇವೆ. ದುಡ್ಡಿನ ತಾಯಿನಾಗ ಮನೆಯವರೇ ದುಡಿತಾರೆ. ಮನೆಯವರೇ ಸರಿಯಾಗಿ ಊಟ ಉಪಚಾರ ಮಾಡ್ಕೊಂಡು ಆರಾಮವರು ಆಗಿದ್ದಾರೆ. ಎಲ್ಲ ಮನೆಯೊಳಗೆ ಎಲ್ಲ ನಮ್ಮ ಕುಟುಂಬ ಪರಿವಾರದೊಡನೆ ಆರಾಮಿದ್ದಾರೆ ಎಲ್ಲರು. ಈಗ ಜಾನುವಾರುಗಳ ಆರೋಗ್ಯದ ದೃಷ್ಟಿಯಿಂದ ನೋಡಬೇಕಾದ್ರೆ ಅದು ಆರೋಗ್ಯದ ಪ್ರಶ್ನೆ ಬಂದಾಗ ಏನಾಗ್ತದೆ? ಅವುಗಳಿಗೆ ಔಷಧ ಉಪಚಾರ ಮಾಡಬೇಕಾಗ್ತದೆ, ಲಸಿಕೆ ಕೊಡಬೇಕಾಗ್ತದೆ. ಇಲ್ಲಿ ಲೋಕಲ್ ಡಾಕ್ಟರ್ ಯಾರಾದರೂ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ? ಸಹಾಯ ಅಂದರೆ ಕೆ ಎಮ್ ಎಫ್ ಅವರು ಮೊದಲು ಬರ್ತಿದ್ರಿ. ನಾವು ಹೇಳೋದೊಂದು ಬೇರೆ, ದನ ಯಾವ ರೋಗಿಯಾಗಿ ಬಳಲ್ತದೊಂದು ಗೊತ್ತಿಲ್ಲ. ಏನೇ ಮಾಡ್ತಿದ್ರು ಅದನ್ನೇ ಆ ಡಾಕ್ಟ್ರು, ಖಾಸಗಿ ಡಾಕ್ಟರು, ಡಾಕ್ಟ್ರು ಮತ್ತು ಕೆ ಎಮ್ ಎಫ್ ಡಾಕ್ಟರು ಅಥವಾ ಗೌರ್ಮೆಂಟ್ ವೆಟರಿನ್ ಡಾಕ್ಟರ್ಗಳು ಇದ್ದು ನಮ್ಮ ಹುಡುಗ ಅದನ್ನೇ ಒಂದು ನೋಡ್ಕೋತಿರೋದ್ರಿಂದ, ಕೇಳೋದ್ರಿಂದ, ಹೇಳೋದ್ರಿಂದ, ಹಂಗೆ ಅವನು ತೆರೆಯೊಳಗೆ ಇಟ್ಕೊಂಡು ಅವನೇ ಸ್ವಂತ ಸ್ಟಡಿ ಮಾಡೋದ್ರಿಂದ ಅವನದೇ ಒಂದು ಗಟ್ಟಿ ಆಗಿಬಿಡ್ತೀರಿ ನಮ್ಮ ಗಮನಕ್ಕೆ ಬತ್ತು. ಈಗ ಅವರೇ ಸ್ವಂತ ನಮ್ಮ ಮನೆಗೆ ನನ್ನ ಮಗನೇ 8th ಪಾಸ್ ಆಗ್ಯಾನ, 9th ಕಲ್ತಿಲ್ಲ, ಅವನೇ ವೆಟರ್ನರಿ ಡಾಕ್ಟರ್ನಂತ ಒಂದು ಯೋಜನೆ ಮಾಡ್ಕೊಂಡು ಸಂಪೂರ್ಣ ಬೇಕಾದಂತ ರೋಗಿ ಇರಲಿ ಅವನ ನಿವಾರಣೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಆಕಳು ಇವತ್ತು ಏಲಿಕೆ ಇದೆ ಅಂದ್ರೆ ಅಡ್ಡ ಕರ ಬಂದು ಸಿಕ್ಕದ ಅದ್ರದ್ದು ಡಿಲಿವರಿ ಜಿಲ್ಲೆ ಅಲ್ಲಿ ಅಂತ ಕೇಳಿದ್ರೆ ಎಲ್ಲಾನು ಅಳವಡಿಸ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದಾನು. ನಮ್ಮ ಮನೆಗೆ ನಮ್ಮ ಮಗನೇ ಇವತ್ತು ಡಾಕ್ಟರ್ ಆಗುವಂತ ಆಗ್ಯಾನ. ನಮ್ಮಲ್ಲಿ ನಮ್ದು ಯಾವ್ದು ಇದ್ರ ಬಗ್ಗೆ ದನಗಳಿಗೆ ರೋಗ ರುಜಿಗಳ ಬಗ್ಗೆ ಯಾವುದು ತೊಂದರೆ ನಿವಾರಣೆ ಮಾಡೋವಂಥದ್ದು ಎರಡನೇದವ್ರಿಗೆ ಕರೆಯುವಂಥದ್ದು ಸಮಸ್ಯೆ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಸ್ವಂತ ನಮ್ಮ ಮಗನೇ ನಿವಾರಣೆ ಮಾಡ್ಕೊಂಡು ಹೋಗುವಂತ ಯಜಮಾನ್ ಮನೆಗೆ ತಯಾರಾಗಿದ್ದಾನೆ. ಅದ್ಭುತ. ಈಗ ಮನೆಯೊಳಗೆ ಚಿಕಿತ್ಸೆ ಆಗ್ತದ, ಮನೆಯೊಳಗೆ ಆರೋಗ್ಯದ ಒಂದು ರಕ್ಷಣೆ ಆಗ್ತದ ಅಂತಂದಾಗ. ಹೌದು ಅವ್ರು ಮನೆಯೊಳಗೆ ಆಗ್ತದ್ರಿ ಚಿಕಿತ್ಸೆ. ಮನೆಯೊಳಗೆ ಯಾವ್ದು ತೊಂದರೆ ಇಲ್ಲ. ಎಲ್ಲಿ ಎದ್ದು ಹೋಗುದು ಬೇಕಾಗಿಲ್ಲ, ಫೋನ್ ಮಾಡುವ ಅವಶ್ಯಕತೆ ಇಲ್ಲ, ಅವ್ರು ಬರ್ಲಕ್ಕೆ ಲೇಟ್ ಆರ್ ಇಲ್ಲ, ಒದ್ದಾಡೋದು ಬೇಕಾಗಿಲ್ಲ. ಎಲ್ಲಾ ಮನೆಯಾಗೆ ಆಗಿಂದಾಗ ನಮ್ಮ ಹುಡುಗನೇ ಸಟ್ ಮಾಡ್ತಾ ಇದ್ದಾನೆ. ಆರೋಗ್ಯವಂದ್ರೆ ಎಲ್ಲಕ್ಕ ಅವ ಆರೋಗ್ಯವಂತ ಮಾಡ್ತಾನ. ಇದನ್ನ ಕೇಳಿದ್ರೆ ಬಹಳ ಸಂತೋಷ ಆಗ್ತದ. ಆದ್ರೆ ರೇವಣ ಸಿದ್ದಪ್ಪ ಅವರು ಈಗ ಹೆಂಗೂ ಅವರಿಗೆ ಇದ್ರೊಳಗೆ ಬಹಳಷ್ಟು ಅನುಭವ ಅದ. ಎಂಟನೇತಕ್ಕೆ ಅವರು ಸಾಲಿ ನಿಲ್ಲಿಸಿದ್ರು ಅಂತ ಹೇಳಿದ್ರಿ, ಮುಂದೆ ಇದೇ ಒಂದು ವೃತ್ತಿ ಜೀವನವನ್ನ ಮುಂದುವರೆಸ್ಕೊಂಡು ಹೋಗುದಕ್ಕೆ ಶಿಕ್ಷಣ ಕೂಡ ಅದೇ ನಿಟ್ಟಿನೊಳಗೆ ಆಗಿತ್ತು ಅಂತಂದ್ರೆ ಚಲೋ ಆಗ್ತಿತ್ತು ಅಂತ ಅನಿಸೋದಿಲ್ಲ ತಮಗೆ? ಆಗ್ತಿತ್ರಿ. ನಮ್ಮಲ್ಲಿ ಆಳೆ ಸ್ವಲ್ಪ ಅಡೆತೊಡೆಗಳು ಬಂದಿದ್ರಿಂದ ಅವನು ಶಿಕ್ಷಣ ಅಲ್ಲಿಗೆ ಕಟ್ಟಾಗಿ ನಿಂತು ಬಿಡ್ತಿರಿ, ಅದು ಮುಂದುವರಿಲಿಲ್ಲ. ಅದಕ್ಕೆ ಅವನು ಮುಂದಿನ ಅದಕ್ಕೆ ಆಸೆನೂ ಮಾಡಲಿಲ್ಲ. ಇದ್ದದ್ದೇ ಹೊಲದೊಳಗೆ ದುಡುಕೋತ್ ಮಾಡೋದ್ರಿಂದ ಮುಂದಿದೊಂದು ಯೋಜನೆ ಮಾಡಿದೆವು ಹೈನುಗಾರಿಕೆ. ಅದನ್ನೇ ಒಂದಕ್ಕೆ ಎರಡು ನಾಲ್ಕು ಐದು ಆರು ಹತ್ತು ಹನ್ನೆರಡು ಹದಿನೈದು ದನಗಳ ಸಂಖ್ಯೆ ಹೆಚ್ಚು ಮಾಡೋದ್ರಿಂದ ಅವ ಅದ್ರ ಪರಿಸರ ಹೊಂದಾಣಿಕೆ ಅದ್ರ ಮೇಲೆ ಇಟ್ಟುಕೊಂಡು ಅವನು ಅದನ್ನೇ ಮುಂದುವರ್ಸಿಬಿಟ್ಟ. ಅದರ ಇಂಪ್ರೂವ್ಮೆಂಟ್ ಆಗೇನ್ರಿ ನನ್ನ ಮಗನೇ. ಹೀಗೆ ಇದರೊಳಗೆ ಇನ್ನೂ ಹೆಚ್ಚಿನ ಟ್ರೈನಿಂಗ್ ಕೊಡುವಂಥದ್ದು, ಟ್ರೈನಿಂಗ್ ತಗೊಳ್ಳುವಂಥದ್ದು ಏನಾದರೂ ಯೋಜನೆಗಳದಾವ ತಮಗೆ? ಏನಿಲ್ಲ, ಅಷ್ಟು ನಿಪುಣದ ನನ್ನ ಮಗನೇ ರೀ, ಚಲೋ ಮಾಡ್ತಾನ್ರಿ ಕೆಲಸ. ಯಾವುದು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಆದರೆ ಇವ ತನ್ನ ಸ್ವಂತ ಕಾಲ ಮೇಲೆ ತನ್ನ ಅನುಭವದಿಂದ ಹೆಚ್ಚು ಪರಿಸರ ಬಿಟ್ಟು ಮಾಡೋದ್ರಿಂದ ಅವ ಘಟ್ಟಗೇನ್ರಿ. ಅವ ಯಾವುದು ಆಸೆ ಇಲ್ಲಾದ್ರೆ ಅವ ಬೆಕ್ಕಂಥ ಎಮರ್ಜೆನ್ಸಿ ಬಂದ್ರೂ ಆಕಳ ದನಕಗಳ ಬಗ್ಗೆ ಆರೋಗ್ಯವಂತ ಮಾಡ್ತಾನಂತ ನಮ್ಮಲ್ಲಿ ನಮ್ಮ ಧೈರ್ಯ ಐತಿ. ನನ್ನ ಮಗು ನಾನು ಮನೆ ಸದ್ಯ ಚಾಲನೆಯಲ್ಲಿ ಅದನ್ರಿ. ಈಗ 5 ಲೀಟರ್ದಿಂದ ಶುರು ಮಾಡಿದ್ರಿ, ಈಗ 150ಕ್ಕೂ ಹೆಚ್ಚು ಲೀಟರ್ ನೀವು ಪ್ರತಿ ದಿವಸ ಉತ್ಪಾದನೆ ಮಾಡ್ತಾ ಇದ್ದೀರಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಇದನ್ನು ಬೆಳೆಸಿ ಎಷ್ಟು ಲೀಟರ್ ದಿವಸಕ್ಕೆ ಉತ್ಪಾದನೆ ಮಾಡಬೇಕು ಅನ್ನುವಂಥ ಯೋಜನೆ ಇದೆ ನಿಮಗೆ? ಆದ್ರೆ ಮಾಡಬಹುದ್ರಿ, ಸ್ವಲ್ಪ ಕಷ್ಟದ ರೀ. ಹೈನುಗಾರಿಕೆ ನಟನೆ ಸುಲಭ ಇಲ್ರಿ. ದನ ಕರುಗಳಿಗೆ ವ್ಯವಸ್ಥೆ ಮಾಡಿ ಅಚ್ಚುಕಟ್ಟುತನದಿಂದ ಆ ಡೇರಿ ಏನು ನಮ್ಮಲ್ಲಿ ಹೊಲದೊಳಗೆ ಮಡ್ಡಿತ್ತು ಸಣ್ಣ ನಮ್ದು ಅಲ್ಪ ಮಟ್ಟಿಗೆ ಡೇರಿ, ನಮ್ಮದು ಸಣ್ಣ ಡೇರಿ ಏನನ್ರಿ, ಮಿನಿ ಡೇರಿ ಏನನ್ನು. ಆದ್ರೆ ಸ್ವಚ್ಛತೆ ಇಟ್ಕೊಂಡು ದನಗಳಿಗೆ ಸ್ವಚ್ಛತೆ ಇಟ್ಕೊಂಡು ಅದ್ರ ಆರೋಗ್ಯ ನೋಡಿಕೊಂಡು ಅದ್ರ ನಮ್ಮಲ್ಲಿ ದುಡ್ಡಿನ ಅವಸ್ಥೆ ಹೆಂಗದ ನೋಡಿಕೊಂಡು ಹೋಗ್ಬೇಕಾಗಿತ್ತು ಅಂತಂದ್ರೆ ಇಷ್ಟ ಮೇಲೆ ಏನಿದ್ದು ಜಜ್ಮೆಂಟ್ ಭಾಳ ನಮ್ದು ಇಷ್ಟೇ ಕರೆಕ್ಟ್ ಅದ್ರಿ. ಈಗ ಹೆಚ್ಚಿಂದ ಮಾಡಿದ್ರೆ ಅದು ಸರಿ ಆಗೋದಿಲ್ಲ ತಿಳ್ಕೊಂಡು ನಾವೇನು ಮಾಡಿವಿ, ಇಷ್ಟಕ್ಕೆ ಇಟ್ಟು ಇಟ್ಟು ಯಾವಾಗಲೂ ಸದಾ ಭೋಗಿ ಆಗಬೇಕು ತಿಳ್ಕೊಂಡು ನಾವು ಇದನ್ನು ಇಟ್ಟು ಮುಂದುವರಿಸ್ಬೇಕಂತ ಇದಕ್ಕೆ ಹೆಚ್ಚಿನ ಏನು ಮಾಡಬಾರ್ದು ತಿಳ್ಕೊಂಡು ನಾವು ಕಟ್ಟಪ್ಪಣೆ ಮಾಡಿ ಇಷ್ಟೇ ಇಟ್ಕೊಂಡು ಬಿಟ್ಟಿವಿ ರೀ. ಹೆಚ್ಚಿನ ಮುಂದೆ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಕೂಲಿ ಮೇಲೆ ಕೂಲಿ ಡಿಪೆಂಡ್ ಮಾಡೇವಂದ್ರೆ ಆಳ ನಮ್ಮ ಸಕಾಲಕ್ಕೆ ನಮ್ಮ ಟೈಮ್ಗೆ ಹೊಂದಾಣಿಕೆ ಹೋದಲ್ಲ ಬರೋದಿಲ್ಲ ಅವ್ನು. ಅದಕ್ಕೆ ಆವಾಗ ಒಂದು ಟೈಮ್ ತಪ್ಪಿಸ್ತು, ಎರಡನೇ ಟೈಮ್ ತಪ್ಪಿತು ಅಂತ ಕೇಳಿದ್ರೆ ಮುಂದಿನದೆಲ್ಲ ಇತ್ಯರ್ಥ ದನಗಳ ಬಗ್ಗೆ ಎಲ್ಲ ತಪ್ಪು ಹೋಗ್ತಾರೆ, ಅದ್ರದ್ದು ಶಿಸ್ತನ್ನು ತಪ್ಪು ಹೋಗ್ತದ. ಅದಕ್ಕೆ ನಾವು ಮಾಡಬಾರ್ದು ಅಂತ ನಾವು ಕಂಡೀಷನ್ ಮಾಡಿವಿ ರೀ. ಇಷ್ಟೇ ಇರಬೇಕು ಅಂದ್ರೆ ವಿಸ್ತಾರ ಮಾಡೋದಕ್ಕಿಂತ ಈಗ ಇದ್ದದ್ದನ್ನೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಗುದು ಅಂತ ಇಷ್ಟೇ ಹೋಗ್ಬೇಕತ್ತಿ ವಿಚಾರ. ನಮ್ಮ ಇಷ್ಟೇ ಮಾಡ್ಕೊಂಡು ಹೋಗ್ಬೇಕತ್ ನಮ್ದು ತಕ್ಕ ಗುರಿ ಇಟ್ಕೊಂಡು ಕೂತೀವಿ ರೀ. ಅಡ್ಡಿಲ್ಲ. ಈಗ ಇನ್ನೊಂದು ವಿಚಾರ ಬರ್ತದ, ಈಗ ಬಹಳಷ್ಟು ಹೈನುಗಾರಿಕೆ ಉದ್ಯಮದೊಳಗೆ ತೊಡಕೊಂಡವರು ಅಥವಾ ಯಾವುದೇ ಒಂದು ಉದ್ಯೋಗದೊಳಗೆ ತೊಡಕೊಂಡವರು ಏನು ಮಾಡ್ತಾರೆ ಅಂತಂದ್ರೆ ತಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಮಾಡಿ ಅದನ್ನು ಮಾರಾಟ ಮಾಡುವಂಥದ್ದು ಮಾಡ್ತಾರೆ. ಅಂದರೆ ಹೆಚ್ಚಿನ ಒಂದು ಲಾಭದ ಸಲುವಾಗಿ ಈಗ ಹೆಂಗೆ ಒಂದು ಮಹಾಮಂಡಳಿಯ ಒಂದು ಬ್ರ್ಯಾಂಡ್ ಇದೆ, ಅದೇ ರೀತಿಯಾಗಿ ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಮಾಡಿ ನೀವೇ ಸ್ವಂತ ಮಾರ್ಕೆಟ್ ಮಾಡುವಂಥದ್ದು ಯಾಕೆ ವಿಚಾರ ಮಾಡಲಿಲ್ಲ ಅಂಥೇಳಿ? ಹೌದ್ರಿ, ಅದು ಹಿಂಗದ್ರಿ. ಇದು ಹಳ್ಳಿ ರೀ, ಸಿಟಿ ಅಲ್ಲ. ಸಿಟಿ ಇದ್ರೆ ಮಾಡ್ಬೋದಾಗಿತ್ತು, ಸಿಟಿ ಇಲ್ಲ ಬಿಟ್ಟಾಗ ಹಳ್ಳಿ ಇದ್ದುದರಿಂದ ಹಳ್ಳಿ ಒಳಗೆ ಮಾಡಲಿಕ್ಕೆ ಬರೋದಿಲ್ಲ ರೀ. ಇದು ಏನಾಗ್ತದೆ ರೀ, ಸಕ್ಸಸ್ ಆಗೋದಿಲ್ಲ. ಮತ್ತು ಇಲ್ಲಿ ಮಾರ್ಕೆಟ್ ಇದಕ್ಕೆ ಸರಿಯಾಗಿ ಬರೋದಿಲ್ಲ. ಇಲ್ಲಿ ಹೊರಗಿನಿಂದ ದೂರಿನಿಂದ ಬತ್ತು ಅಂದ್ರೆ ಯಾವುದೇ ಒಂದು ಬ್ರ್ಯಾಂಡ್ ಮೇಲೆ ಅವ್ರು ಏನೇನು ಹೆಸರಿಟ್ಕೊಂಡು ಇನ್ನೇನು ಪಾಕೆಟ್ ಮೇಲೆ ಹೆಸರು ಹಾಕಿರ್ತಾರೆ, ಅದನ್ನೆಲ್ಲರೂ ಆತುರತೆಯಿಂದ ತೋತಾರೆ ಜನ. ಆದರೆ ನಾವು ಇಲ್ಲಿದ್ದಲ್ಲೇ ಮಾಡಿದ್ರೆ ಏ ಇಲ್ಲೇ ಬುಕ್ಕಿಯವ್ರು ಹೊಲ್ದಂದದ, ಏ ಬಿಡು ಅದೇನು ಮಾಡ್ತಿ, ಅದು ಇಲ್ಲಿ ನಾವೇ ಹಾಲು ತಂದು ಹೆಪ್ಪು ಹಾಕಿದ್ರಾಯ್ತು, ಮೊಸರು ಆಗ್ತದೆ, ಮೊಸರು ಕಟ್ಟಿದ್ರೆ ಮಜ್ಜಿಗೆ ಆಗ್ತದೆ, ಮಜ್ಜಿಗೆ ಕಟ್ಟಿದ್ರೆ ಅದು ಬೆಣ್ಣೆ ಬರ್ತದೆ ಅನ್ನೋಂಥ ಯೋಜನೆ ಇರ್ತದೆ ರೀ. ಅದಕ್ಕೆ ಇಲ್ಲಿ ವ್ಯಾಲ್ಯೂಯೇಷನ್ ಆಗಲ್ಲ ತಿಳ್ಕೊಂಡು ಹೆಚ್ಚಿನ ಖರ್ಚು ಬರ್ತದೆ ರೀ. ಮಷಿನರಿ ಖರೀದಿ ಮಾಡಬೇಕಾಗ್ತದೆ ಹೆಚ್ಚಿನದ ಹೆಚ್ಚ. ಹಾಗೆ ಏನೂ ಭಾಂಜಗಳು ಮಾಡೋದು ಬೇಡ ತಿಳ್ಕೊಂಡು ನಾವು ಇದನ್ನೇ ಇದೇ ರೂಪದಾಗಿರ್ಬೇಕು ಅಂತ ತಿಳ್ಕೊಂಡು ಕಚ್ಚಾ ಮಾಲು ಹಿಂಡದದ, ಒಯ್ದು ಹಾಲು ಬೇಯಿಸಿ ಕೊಡೋದದ, 15 ಸೆಕೊಂಡು ಬಿಲ್ ತೊಳೆದದ, ಇಷ್ಟೇ ಮಾಡ್ಬೇಕು ಅಂತ ತಿಳ್ಕೊಂಡು ನಾವು ಕಂಡೀಷನ್ ಮಾಡಿವಿ ರೀ. ಹೆಚ್ಚಿನ ಏನು ಇದ್ಬಿಟ್ಟು ಏನು ಮಾಡಬಾರ್ದು ಅಂತ ವಿಚಾರ ನಮಗೆ. ಈಗ ಈ ಮೈಲಾರು ಊರೊಳಗೆ ನಿಮ್ಮದು ಮಾದರಿಯಾದಂಥ ಒಂದು ಹೈನುಗಾರಿಕೆ ಉದ್ಯೋಗ. ಇದನ್ನು ಸಾಕಷ್ಟು ಜನ ರೈತರು ಸುತ್ತಮುತ್ತಲ ನೋಡದವರು ಇರ್ತಾರೆ. ಇದನ್ನು ನೋಡಿ ವಿಶೇಷವಾಗಿ ಯುವ ರೈತರು ನಾವು ಇಂಥದ್ದು ಮಾಡಬೇಕಪ್ಪ ಮುಂದಿನ ದಿನಗಳಲ್ಲಿ ಅನ್ನುವಂಥ ಪ್ರೇರಣೆ ತೊಗೊಂಡು ಅವರೇನಾದರೂ ಶುರು ಮಾಡುವಂಥದ್ದು ಇಲ್ಲಿ ಏನಾದರೂ ಆಗಿದೆನಾ? ಇಲ್ಲಿ ನಿಮಗೆ ಹೇಳಬೇಕಾಗಿದ್ರೆ ಒಂದೇ ಮಾತು ನಾವು ಸತ್ಯವಾಗಿ ಹೇಳ್ತೀನಿ. ಒಂದು 300-400 ಹಳ್ಳಿ ಜನರು ಬಂದಾರ್ರಿ. ಈಗಾಗಲೇ ಬಂದವ್ರು ಇನ್ನೊಂದು ಏನದ ಇದೆಲ್ಲ ಸ್ಟಡಿ ನೋಡಿದ್ದಾಗ್ಯದ ನೋಡಿ ಅವರಿಗೆ ಅಭಿಲಾಷದಿಂದ ನಾವು ಮಾಡಬೇಕಂತ ಮಾಡೀವಿ ರೀ ಹೆಂಗೆ ಆತದ ಅಂತ ಕೇಳಿದ್ರೆ ಇದ್ರದ್ದು ಪರಿವರ್ತನೆ ಬರಂಗೆ ಅವ್ರಿಗೆ ನಾವು ಏನು ಮಾಡೀವಿ ಅದನ್ನೇ ಅಟ್ಟು ನಕ್ಕಿ ಹೇಳೀವಿ. ಹೋಗಿ ಅವ್ರು ಒಂದು ಎರಡು ಆಕಳು ತಂದು ಅವರು ಹೈನುಗಾರಿಕೆ ಮಾಡಿದವ್ರದಾರ ರೀ. ಮತ್ತು ನಮ್ಮನ್ನು ಸ್ವತಃ ಒಯ್ದಾರ ಮಾರ್ಕೆಟ್ಗೆ ಹೋಗಿ ನೋಡ್ರಿ ನಮ್ಮೊಂದು ಎರಡು ಆಕಳು ಕೊಂಡು ಕೊಡ್ರಿ ಅಂತ ಅಂದವ್ರದಾರ. ಹಂಗೆ ರೈತರು ಸೊಸೈಟಿಗೆ ಸದ್ಯಕ್ಕೆ ಇದು ನಮ್ಮ ನೋಡಿ ಎಷ್ಟೋ ಜನರು ಹೈನುಗಾರಿಕೆ ಮಾಡಿದವ್ರು ಸದ್ಯ ಲಭ್ಯ ಅದಾರ ಇಲ್ಲಿ. ಬತುಣಿಕಿ, ನಂದ್ರಿಗಿ, ಮತ್ತು ಬಳ್ಳೊಳ್ಳಿ, ಝಳಿಕಿ, ಬೂದ್ಯಾಳ, ನಂದ್ರಾಳ ಹಿಂಗೆಲ್ಲ ಹಳ್ಳಿಗಳ ಜನರು, ಅಂಜುಟಿಗಿ ಹಿಂಗೆಲ್ಲ ಹಳ್ಳಿಗಳ ಜನರು ಸದ್ಯ ನಮ್ಮಲ್ಲಿ ಬಂದವರು ಹೈನುಗಾರಿಕೆ ಮಾಡಿದವರು ಅದಾರ ರೀ. ಸದ್ಯ ಇಲ್ಲಿ ಒಂದು 300-400 ದನಗಳ ಸಂಖ್ಯೆ ಐತಿ. ನಮ್ಮ ಆಜು ನೆರೆಹೊರೆಯ ಹಳ್ಳಿಗಳ ಇಲ್ಲಿ ನಮ್ಮ ನೆರೆ ಹೊಲ್ದವರೆಲ್ಲ ನಮ್ಮ ನೋಡಿ 3-5 ಆಕಳು ಕಡ್ದವ್ರು ಸದ್ಯ ಇಲ್ಲಿನೂ ಅದಾರ ರೀ. ನಮ್ಮ ನೋಡಿ ಮಾಡಿದವ್ರು ಸದ್ಯ ಅದಾರ, ಅವರು ಅವ್ರಿಗೂ ಲಭ್ಯ ಆಗೈತಿ ಇದು. ಇದರಿಂದ ನಮ್ಮ ನೋಡಿ ಮತ್ತು ನಾವು ಹೇಳಿದ್ರೆ ನಕ್ಕಿ ಹೇಳೀವಿ ಆಯ್ತಪ್ಪ ಇವ್ರು ನೋಡಿ ನಾವು ಮಾಡಿದ್ರು ನಮ್ಗೆ ದೇವ್ರು ಒಳ್ಳೇದು ಮಾಡ್ಯನ ತಾನಂಥದ್ದು ಅವ್ರದೊಂದು ಶುಭ ಹಾರ್ಯಕ್ಕೆ ನಮಗೂ ಅವ್ರು ಮಾತಾಡ್ತಾರೆ ಎರಡನೇ ಮಾತಿಲಿ ಮಾತಾಡ್ತಾರೆ ಅವ್ರು. ಏನ್ರಿ ಎಷ್ಟೋ ಜನರು ಮಾಡ್ಯಾರ ನಮ್ಮಿಂದ ಒಳ್ಳೇದು. ಈಗ ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಿ ನಿಮ್ಮ ಅನುಭವಗಳನ್ನು ಕೇಳಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರನ್ನು ಹೇಳ್ತೀರಿ? 9900-87-8018 ಬೇಕಾದಂಗೆ ಅವ್ರ ಮೊಬೈಲ್ ಮೇಲೆ ಮಾತಾಡಿದ್ರೆ ಅವ್ರಿಗೆ ನಾವು ಏನೇ ಉತ್ತರ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡ್ತೀನಿ. ಆತ್ಮೀಯರೆ ಈಗೇನು ರೇವಣ ಸಿದ್ದಪ್ಪ ಅವರು ತಮ್ಮ ಮೊಬೈಲ್ ನಂಬರನ್ನು ಹೇಳಿದ್ದಾರೆ, ನಾನು ಒಂದು ಸಲ ಹೇಳ್ತೀನಿ ತಾವು ಬರ್ಕೊಳ್ಬಹುದು. 9900-87-8018 ಈ ನಂಬರನ್ನು ಸಂಪರ್ಕ ಮಾಡಿ ಈಗಾಗಲೇ ಅವ್ರು ಹೇಳ್ದಂಗೆ ತಾವು ಅವರನ್ನು ಕೇಳಿ ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಪಡ್ಕೊಳ್ಬೋದು. ಒಳ್ಳೆಯದು ರೇವಣ ಸಿದ್ದಪ್ಪ ಬುಕ್ಕಿ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ವಿಶೇಷವಾಗಿ ಯುವಕರು ಯಾರು ಹೊಸ ಉದ್ಯಮವನ್ನು ಶುರು ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡಿರ್ತಾರೆ ಅವರಿಗೆ ಹೈನುಗಾರಿಕೆಯನ್ನು ಶುರು ಮಾಡ್ಬೋದು ಅನ್ನುವಂಥ ಒಂದು ಧನಾತ್ಮಕವಾದಂಥ ಒಂದು ಅಂಶವನ್ನು ತಾವು ಹೇಳಿದ್ದೀರಿ. ಅದರಿಂದ ಯಾವ ರೀತಿಯಾದಂಥ ಒಂದು ಬೆಳವಣಿಗೆ ನಮ್ಮ ಜೀವನದೊಳಗೆ ಆಗೋದಕ್ಕೆ ಸಾಧ್ಯದ ಅನ್ನುವಂಥ ವಿಚಾರಗಳನ್ನು ತಾವು ತಮ್ಮ ಅನುಭವಗಳ ಮೂಲಕ ಹೇಳಿದ್ದೀರಿ. ಇಲ್ಲಿ ತನಕ ರೈತರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು. ಈಗ ಕೇಳಿ ಒಂದು ಜಾನಪದ ಗೀತೆ. ಕೆಂಚಿತಾರೆ ನಮ್ಮನೆ ತನಕ ಬಾರೆ, ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ. ನೀ ಬಾರದೆ ಹೋದರೆ, ನೀ ಬಾರದೆ ಹೋದರೆ ನಾ ಕೆರೆ ಬಾವಿ ಪಾಲೆ. ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ, ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ. ಕೆಂಚಿತಾರೆ ನಮ್ಮನೆ ತನಕ ಬಾರೆ, ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ. ಹಿಂದಿನಿಂದ ನೀನು ಬಂದೆ, ಇತ್ತಲಿಂದ ನಾನು ಬಂದೆ, ಅತ್ತಲಿಂದ ನೀನು ಬಂದೆ, ಇತ್ತಲಿಂದ ನಾನು ಬಂದೆ. ನಿನ್ನ ಮೊರೆ ಮುಸುಕ ತೆರೆಯೇ, ನಿನ್ನ ಮೊರೆ ಮುಸುಕ ತೆರೆಯೇ, ಮೊರೆಯ ನೋಡೋಣ, ಮೊರೆಯ ನೋಡೋಣ. ನಡುವಿಗೆ ಒಡ್ಯಾಣ ಮಾಡಿಸಿಕೊಡುವೆ, ನಡುವಿಗೆ ಒಡ್ಯಾಣ ಮಾಡಿಸಿಕೊಡುವೆ. ಕಾಲಂದಿಗೆ ಗೆಜ್ಜೆ ಬೆಳ್ಳಿ, ಕಾಲಂದಿಗೆ ಗೆಜ್ಜೆ. ಬಾರೋ ಮನೆ ಹೋಗೋಣ, ಬಾರೋ ಮನೆ ಹೋಗೋಣ. ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ, ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೇ.